ವತಿಯಿಂದ ಛತ್ರಪತಿ ಶಿವಾಜಿ ಮೈದಾನದಲ್ಲಿ ಮಾಜಿ ಸೈನಿಕರ ಕುಂದುಕೊರತೆಗಳ ರ್ಕಾಲಿ ಆಯೋಜಿಸಲಾಯಿತು. ಎಂಎಲ್ಐಆರ್ಸಿ ಮುಖ್ಯಸ್ಥ ಕಮಾಂಡೆಂಟ್ ಬ್ರಿಗೇಡಿಯರ್ ಜಾಯ್ದೀಪ್ ಮುಖರ್ಜಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ರ್ಕಾಲಿಯಲ್ಲಿ ಮಾಜಿ ಸೈನಿಕರ ಪಿಂಚಣಿ, ನಿವೃತ್ತಿ ವೇತನ, ಸಾಲ ಸೌಲಭ್ಯ, ಆರೋಗ್ಯ ಸೌಲಭ್ಯ, ಆಧಾರ್ ಕಾರ್ಡ್ ಸೇರಿದಂತೆ ಇತರೆ ಕಾಗದ ಪತ್ರಗಳ ಸರಿಪಡಿಸುವಿಕೆ, ಸೈನ್ಯದಿಂದ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಯಿತು. ರ್ಕಾಲಿಯಲ್ಲಿ 2,000 ಅಧಿಕ ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ಹಾಗೂ ಕುಟುಂಬಸ್ಥರು ಪಾಲ್ಗೊಂಡಿದ್ದು ತಮ್ಮ ಕುಂದು ಕೊರತೆಗಳ ಬಗ್ಗೆ ಪರಿಹಾರ ಕಂಡುಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ, ಕುಂದಾನಗರಿಯಲ್ಲಿ ಬಿಗಿ ಭದ್ರತೆ. ರಾಜಿ ಹಾಗೂ ಮಧ್ಯಸ್ಥಿಕೆಯಿಂದ ಬಾಕಿ ಪ್ರಕರಣಗಳ ಶೀಘ್ರ ಇತ್ಯರ್ಥ ಸಾಧ್ಯ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಗ್ರು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವುದು ಅಸಾಧ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಲೋಕಭವನದಲ್ಲಿಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ, ಯೋಧರ ಸೇವೆಗೆ ಶ್ಲಾಘನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕೃಷಿರಂಗದಲ್ಲಿ ಕೇಳಿ ಅರಳಿಕಟ್ಟೆ, ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕಾರ್ಯಕ್ರಮ ಅರಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ. ಅಲ್ಲ, ಈ ಕದವ ನೀನು ಇಷ್ಟ ದಪ್ಪ ಮಾಡಿಸ್ಕೊಬಿಟ್ಟು ನಮ್ ಕೈಲಿ ತಳ್ಳಕ್ಕಾಗ್ದಂಗ ಆಯ್ತೈತಲ್ಲ, ಈ ದಪ್ಪ ನೀನ್ ಯಾಕೆ ಮಾಡ್ಕೊಂಡೆ ಕದವ ಅಂತ? ನಾನು ಮಾಡಿದ್ದಲ್ಲ ಅದು, ನಮ್ ಹಿರಕ್ರು ಮಾಡಿರೋದು. ಅನ್ಕಂದೆ ಇಷ್ಟ ದಪ್ಪ ಇತ್ತೀಚೆಗೆ ಯಾವ ಮನೇಲೂ ಕಾಣಕ್ಕಲ್ಲ ಬಾಗ್ಲು, ಇಷ್ಟ ದಪ್ಪ ಇರೋ ಬಾಗ್ಲ ತಳ್ಳಕ್ ಯಾಕೆ ಆಯ್ತಿಲ್ಲ ಅಂತಂತೇಳಿ ನನಗೆ ಅರ್ಥ ಆಯ್ತಿಲ್ಲ. ಒಸಿ ಈ ಚೈನ್ ಹಾಕಿರ್ತಿಲ್ಲ ಒಳಗಡೆ, ಆ ಚೈನ್ ಒಸಿ ಲೂಸ್ ಮಾಡ್ಬಿಡು. ಏ, ಅದು ಮೊದ್ಲೆಲ್ಲ ಅಗ್ನಿ ಸಿಸ್ಟಮ್ ಇತ್ತು, ಅಗ್ನಿ ಹಾಕೊಬಿಡಿವ. ಅದು ಏನಾರ ಮಾಡ್ಕೊಂಡು ನಾನೇ ಚಿಕ್ಕ ಹುಡುಗ ಆಗಿದ್ದಾಗ ಅದನ್ನೇ ಬ್ಯಾಟ್ ಮಾಡ್ಕೊಬಿಟ್ಟಿದ್ದೆ. ಅಯ್ಯೋ, ನಮ್ ತಾತನ ಕೈಲೂ ನಮ್ಮ ಅಪ್ಪನ ಕೈಲೂ ಹೊಡ್ಸ್ಕೊಂಡು ಅದರಲ್ಲೇ ಹೊಡೆಯರು. ಮತ್ತೆ ಅದನ್ನೇ ಕೇಳಕ್ಕಿದ್ದೆ ಈಗ, ಅದರಲ್ಲೇ ಹೊಡೆದು ಅದ್ ತೆಗೆಸ್ಬಿಟ್ಟು ಒಂದು ಚೈನ್ ಇಂದ ಹಾಕಿದ್ರ ಅದೇನಾಗೈತೆ ಅಂತ ಅಂದ್ರೆ, ಶಂಕರಣ್ಣ, ಈಗ ಹಿಂದೆ ಮಾಡಿರೋದು ನನಗೆ ಬಾರಿ ಇಷ್ಟ ಹಳೆವು ಅಂತ ಅಂದ್ರೆ, ಯಾವನು ಕಳೆಯಕ್ ಇಷ್ಟಪಡಲ್ಲ, ಯಾವನು ಕಳೆಯಕ್ ಇಷ್ಟಪಡಕ್ಕಿಲ್ಲ. ನಮ್ಮನೆ ಗೋಡೆ ನೋಡು, ಅದೇ 3.5 ಅಡಿ ಐತೆ ಗೋಡೆನ, 3.5 ಅಡಿ ಐತೆ. ಈ ಕದೆ ನೋಡಿದ್ರೆ ಅಪ್ಪಲ್ಲ ಅವರಪ್ಪನಲ್ಲ ಅವರಪ್ಪನ ಕಾಲದ್ದು, ಮುತ್ತಾತನ ಕಾಲದ್ದು, ಮುತ್ತಾತನ ಕಾಲದ್ದು. ಅದಕ್ಕೆ ಅದ್ ಯಾಕೆ ಕಳಿಬೇಕು ಅಂತ ಅಂತ ಅನ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಮನೆ ವಿಶೇಷ ಏನು ಅಂತ ಅಂದ್ರೆ, ಶಂಕರಣ, ಮಣ್ಣಿನ ಗೋಡೆ, ಹೌದು ಆಯ್ತಾ, ಈ ಕೈ ಹಂಚು ಆಯ್ತಾ, ಇದು ದಪ್ಪದೊಂದು ಬಾಗಿಲು ಜೊತೆಗೆ ಒಂದು ಅಗ್ನಿ ಆಯ್ತಾ, ಇವೆಷ್ಟು ಇದಾವ. ಇದೇನು ಅಂತ ಅಂತಂದ್ರೆ, ಬೇಸಿಗೆಲಿ ನಮ್ಗೆ ಶೆಕೆ ಹಾಕಲ್ಲ, ಚಳಿಗಾಲದಲ್ಲಿ ಚಳಿ ಹಾಕಲ್ಲ, ಮಳೆಗಾಲದಲ್ಲಿ ಎರಡು ಹಾಕಲ್ಲ. ಈ ತರದ್ದು ವಿಶೇಷ ನೋಡು, ಅದಕ್ಕೆ ಕಳೆಯಕ್ ಇಷ್ಟ ಇಲ್ಲ ನಂಗೆ, ಹಂಗೆ ಇಟ್ಕೊಂಡಿದೀನಿ. ನಿನ್ನಂತರ ಬಂದಾಗ ಒಂಚೂರು ದೊಬ್ಬಕ್ಕೆ ಮಾಡಕ್ಕೆ ಕಷ್ಟ ಆಯ್ತದೆ. ನೀನೇನು ಅಂತಂದ್ರು ಫೋನ್ ಮಾಡಿ ಬಂದ್ಬಿಟ್ರೆ ಬಾಗಲ್ ತೆಗೆದು ರೆಡಿ ಇರ್ತೀನಿ ನೋಡು. ಅಲ್ಲ ಈ ಚೈನು ಚೈನು ಅಂತ ಯಾಕಂದೆ ಗೊತ್ತಾ, ಹೊಸಿ ಅದ ಲೂಸ್ ಮಾಡಿಕಂದಿದ್ರೆ ಹೊರಗಡೆ ಹೋಗೋರು ಬರೋದಾರು ಇಣುಕ್ಬೋದಲ್ಲ ಅಂತ ಅಂದೆ. ಹಂಗೆ ಇಣುಕ ಬುದ್ಧಿ ಒಂದು ಬರಲಿಲ್ಲ ನೋಡು ಶಂಕರಣ್ಣ. ಯಾಕ ಕಣೆ ಇಂಕ ಬುದ್ಧಿ ಬರಕಲ್ಲ ಬಿಡು. ಈಗ ಮೊನ್ನೆ ರಮೇಶ್ ಅಣ್ಣ ಸಿಕ್ಕಿದ್ದ, ಅವನೇನೋ ಹೊಸದಾಗಿ ಜಮೀನಾಗೆ ಈ ಸಾವಯವ ಕೃಷಿ ಮಾಡ್ಬೇಕು ಸಾವಯವ ಕೃಷಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದ. ನಾನಂದ ಈಗ ಹೊಸದಾಗಿ ಸಾವಯವ ಮಾಡೋದೈತೆ ರಮೇಶ್ ಅಣ್ಣ ಅಂತ ತಂದೆ. ಅದಕ್ಕೆ ಅದ್ರದ್ದು ಏನು ಟ್ರೈನಿಂಗ್ ಎಲ್ಲ ಇರ್ತದೆ ನಿಂಗೆ ಗೊತ್ತಾಕಲ್ಲ, ನೀನಿನ್ನೂ ಹುಡುಗಾಟ ಬಿಡ್ಲಿಲ್ವಲ್ಲ ಅಂತೇಳಿ ಬೈತಿದ್ದ. ಅದಕ್ಕೆ ರಮೇಶ್ ಬಾ ಬಾ ರಮೇಶ್ ಅಣ್ಣ ಬಾ. ರಮೇಶ್ ಅಣ್ಣ ಅಂದ ತಕ್ಷಣ ರಮೇಶ್ ಅಣ್ಣ ಬಂದೆ ಆಯ್ತು. ನಾನು ಯಾಕೆ ಇಣುಕ ಬುದ್ಧಿ ನಿನಗ್ ಬರ್ಲಿಲ್ಲ ಅದ್ ನನಗ್ ಬಂತು ಅಂತಂದ್ರೆ ಕಡೆ ಪಕ್ಷ ಹೋಗೋರು ಅದನ್ನ ನೋಡ್ಬೋದಲ್ಲ ಅಂತ ಅಂದೆ. ಹಂಗೆ ಅಣ್ಣ ಇಲ್ಲೇ ಸಿಕ್ತಾ? ಓ ಚಂದ ಆತ್ ಬಿಡಪ್ಪ, ಈಗ ಒಳ್ಳೆ ಇಸಿಯ ಕೇಳಕ್ಕೆ ಅಂತಲೇ ನಮ್ ಶಂಕರಣ್ಣ ಅಂತವ ಹಂಗ ಅಂದಿದ್ದೆ. ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇರ್ತೀನಿ, ನೀನು ಆ ತತ್ತಿಗ್ ಬಾ, ಎಲ್ಲಿಗಾರ ಹೋಗ್ಬಿಟ್ಟಾನ ಅಣ್ಣ ಯಾವ್ದಾವ್ದಾರ ಊರಿಗೆ ಹಿಂಗೆ ಇಸಿ ಹೇಳಕ್ಕೆ ಪಳಕ್ಕೆ ಹೋಗ್ತಾ ಇರ್ತಾರೆ ಅಂತಂದ್ರು. ಹಂಗೆ ಹಿಂಗೆ ಬಂದೆ. ರಮೇಶ್ ಅಣ್ಣ ಒಂದ್ ಬೇಜಾರ ಏನು ಅಂತ ಅಂದ್ರೆ, ಹಿಂಗ ಏನಾದ್ರು ಬೇಕಾದಾಗ ಅಷ್ಟೇ ಬತ್ತೇ ನೋಡಿದ್ರೆ, ನಿನ್ ಜೊತೆ ಮಾತಾಡೋದು ಅಂದ್ರೆ ನಮಗ್ ಭಾರಿ ಸಂತೋಷ. ಖುಷಿ ಖುಷಿ ಕೈಗೆ ಸಿಗಕಲ್ಲ ಸಿಗಕಲ್ಲ ಯಾಕೆಂದ್ರೆ ರಮೇಶ್ ಅಣ್ಣ ಹಳೆ ಪಳೆ ಕತೆ ಎಲ್ಲ ಹೇಳೋದ್ ಭಾರಿ ಚೆನ್ನಾಗಿ ಹೇಳ್ತಾರೆ. ಅವತ್ತಿನ ಕಾಲದವೆಲ್ಲನು ಹಂಗಾಯ್ತು ಹಿಂಗಾಯ್ತು ಅವ್ರ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಇವೆಲ್ಲ ಒಂಥರ ಕೇಳಕ್ ಚೆನ್ನಾಗಿರ್ತವೆ. ಆಮೇಲೆ ಸಾಲದಕ್ಕೆ ರಮೇಶ್ ಅಣ್ಣ ಹೆಚ್ಚಿಗೆ ಅವ್ರ ಅಜ್ಜನ ಜೊತೆ ಅಜ್ಜಿ ಜೊತೆ ಇದ್ದು ಬೆಳೆದವನಲ್ವ, ಹಂಗಾಗಿ ಅದು ಒಂಥರ ರಕ್ತಗತ ಆಗ್ಬಿಟ್ಟೈತೆ. ರಕ್ತಗತ ಆಗ್ಬಿಟ್ಟೈತೆ ಸುತ್ತಲೂ ಒಂದ್ ಏಳು ಹಳ್ಳಿದೆಲ್ಲ ಹೇಳ್ಬಿಡ್ತಾನೆ ಎಲ್ಲಾರು ಮನೆಯಿಂದವೆ. ಇಂತರ್ ಹಿಂಗೆಯ ಇಂತಿಂತರ್ ಹಿಂಗಿದ್ರು ಹಿಂಗ್ ಮಾಡಿದ್ರು ಇಂಥ ವರ್ಷದಲ್ಲಿ ಇಂಥದ್ ಬೆಳೆದಿದ್ರು. ಒಂಥರ ಕಂಪ್ಯೂಟರ್ ಇದ್ದಂಗ ನಮ್ ರಮೇಶ್ ಅಣ್ಣ ಹಳೆ ಕಾಲ ಕಂಪ್ಯೂಟರ್. ಈಗ ಹೆಂಗಾಗೋಗಿತ್ತೆ ಗೊತ್ತೇನಣ್ಣ, ಈ ಹುಡುಗಲ್ ಕೈಲಿ ಅದೆಂತದ ಕಂಪ್ಯೂಟರ್ ವಿಜ್ಞಾನಿಗಳು ಆಯ್ದ್ ಬಿಟ್ಟಿದ್ವಿ ನಾವು. ಮಾತೆತ್ತಿರಿ ಎಲ್ಲದ್ರಿಗು ಕಂಪ್ಯೂಟರ್ ಬಂದ್ಬಿಟ್ಟಿತಾ, ಈಗ ಅಕ್ಕಿ ತರಕ್ಕೆ ಬಿಟ್ಕೊಡಕ್ ಹೋಗ್ಬೇಕು, ಆಮೇಲೆ ಇನ್ನೊಂದ ಆಧಾರ್ ಕಾರ್ಡ್ ಗೆ ಹೋಗ್ಬೇಕು, ಪ್ರತಿಯೊಂದಕ್ಕೂ ನಾವು ಇನ್ನೊಂದ್ಕೆ ಇನ್ನೊಂದ್ಕೆ ಇನ್ನೊಂದ್ಕೆ ಅವಲಂಬಿಸಣ ಆಗ್ಬಿಟ್ಟಿದ್ವಿ. ರಮೇಶ ಅಣ್ಣ ಸರ್ಕಾರ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಹೆಬ್ಬೆಟ್ ಹಾಕ್ಬೇಡಿ ಕರ್ರಪ್ಪ ಅಂತ ಹೇಳ್ಬಿಟ್ಟು ಬರೀ ಹಂಗ್ ಮಾಡ್ತು. ಈಗ ಮತ್ತೆ ಸರ್ಕಾರದವ್ರ ಹೆಬ್ಬೆಟ್ ಕೇಳ್ತಾರೆ ನೋಡು. ಮತ್ತೆ ಅಲ್ಲ ಏನೇ ಆಗ್ಲಿ ಪ್ರತಿಯೊಬ್ಬ ಮನುಷ್ಯನು ಪ್ರತ್ಯೇಕ ಅಂತ ಗುರುತಿಸ್ಕೊಳ್ಳೋದು ಹೆಬ್ಬೆಟ್ಟು ಕಣ್ಣು ಗುಳ್ಳೆ ರಚನೆ ಅನ್ನೋ ಲೆಕ್ಕಕ್ಕೆ ರೇಡಿಯೋದಾಗ ಹೇಳ್ತಾ ಇದ್ರು. ನೋಡಪ್ಪ ಯಾವ ಲೆಕ್ಕಕ್ಕೆ ಬಂದೋಗ್ಬಿಡ್ತು, ಅಕ್ಷರನು ಕೂಡ ಯಾರು ಡೂಪ್ಲಿಕೇಟ್ ಮಾಡ್ತಾರೆ. ಹೆಬ್ಬೆಟ್ಟಿಂಗ್ ಯಾರೇ ಯಾರು ಡೂಪ್ಲಿಕೇಟ್ ಮಾಡ್ಯಾರ, ಹಣೆ ಬರಿದ್ದಂಗೆ ಅನ್ಕೊಂಡು. ಅಂತೂ ಈ ಪ್ರಕೃತಿ ಹೆಂಗೆ ಅಂದ್ರೆ ರಮೇಶ ಅಣ್ಣ ಎಷ್ಟು ಅದು ತಲೆ ಓಡಿಸೈತೆ ಅಂತ ನೋಡಿದ್ರೆ ಒಬ್ಬೊಬ್ಬ ಮನುಷ್ಯನ್ ಮಾಡುವಾಗ್ಲೂ ಈಗ ಹೆಚ್ಚು ಕಮ್ಮಿಯ 650 ಕೋಟಿ ಜನವರಂತೆ ಇಡೀ ಜಗತ್ನಲ್ಲಿ. ಅಷ್ಟು ವಿಭಿನ್ನ ಅಷ್ಟು ವಿಭಿನ್ನವೇ. ಈಗ ನನಗೆ ಬಾರಿ ಹಿಂದೆನೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು ರಮೇಶ ಅಣ್ಣ, ಏನು ಅಂತ ಅಂತ ಅಂದ್ರೆ ನಿನ್ಗೆ ಎಷ್ಟಪ್ಪ ಕಣ್ಣಿರೋದು? ಎರಡೇ ಕಣ್ಣು. ನನಗೆ ಎಷ್ಟಿರೋದು? ಎರಡೇ ಕಣ್ಣು. ಮೂಗು ಎಷ್ಟವೆ? ಒಂದೇ. ಒಂದೇ ಬಾಯಿ ಎಷ್ಟವೆ? ಒಂದೇ. ನೋಡು ಎರಡೇ ಕಣ್ಣು ಒಂದೇ ಮೂಗು ಒಂದೇ ಬಾಯಿ ಇಷ್ಟಿದ್ರುವೆ ಪ್ರತಿಯೊಬ್ರು ಪ್ರತಿಯೊಬ್ರು ವಿಭಿನ್ನ ಆಯ್ತಾ. ಕಿವಿನೂ ಎರಡನೇ ಇರೋದು, ತಲೆನೂ ಒಂದೇನೆ ಇರೋದು, ಎಲ್ಲಾನು ಕರೆಕ್ಟ್ ಆಗಿ ಸಮವಾಗಿ ಕೊಟ್ಬಿಟ್ಟು ಅದ್ರಲ್ಲೂ ವಿಭಿನ್ನ ಮಾಡ್ಬಿಟ್ಟ, ವಿಭಿನ್ನ ಮಾಡಿದ ರೂಪನು ವಿಭಿನ್ನ ಮಾಡಿ ನೋಡಿದಾಗ್ಲೇ ಇವ್ರು ಬೇರೆ ಇವ್ರು ಬೇರೆ ಗೊತ್ತಾಗುತ್ತೆ. ಇಂತ ವಿಚಿತ್ರ ಅಲ್ವಾ. ಆಮೇಲೆ ಇನ್ನೊಂದೇನ್ ಗೊತ್ತಾ ಅಣ್ಣ, ನೀನ್ ಹೇಳ್ದಂಗೆ ಆದ್ರೆ ಒಂದ್ ಮಾತ್ರ ಸಾಮ್ಯತೆ ಇರ್ತದೆ ಅಂತ ನೋಡು. ಅಂದ್ರೆ ಒಂದೇ ತರ ಒಂದ್ 7 ಜನ ಇರ್ತಾರೆ ಅಂತ ಹಿರಿಯರು ಹೇಳಿದ ನೆನಪು. ಹೇಳೋರೆ ಎಲ್ಲಿ ಹುಡುಕಂತ ಅವ್ರದ್ದು ಊರಲ್ಲಿ ಅಂದಿರಲ್ಲ ಪ್ರಪಂಚದಾಗೆ ಅಂತ ಹೇಳ್ತಾರಲ್ಲ, ಪ್ರಪಂಚಿರ್ಬಹುದಿಲ್ಲ ಅದು ಸತ್ಯ ಒಂಥರವ. ಈಗ ನಮ್ ತರ ಇರೋರು ನಮಗ್ ಗೊತ್ತಾಗದೆ ಇರ್ಬೋದು ಶಂಕರಣ್ಣ, ಈ ಬೇರೆ ತರ ಇರೋರು ನಮಗ್ ಸಿಗ್ತಾ ಇರ್ತಾರೆ. ನಾನಂತೂ ಸ್ವಲ್ಪ ಓಡಾಡ್ತಿರ್ತೀನಲ್ಲ, ನೋಡಿ ನಮ್ ರಮೇಶ್ ಅಣ್ಣ ಇದ್ದಂಗ ಅವನು, ಇವ್ನು ಶಂಕರಣ್ಣ ಇದ್ದಂಗ ಅವನ, ಇವಳು ಮೀನಕ್ಕೆ ಇದ್ದಂಗ ಅವಳೆ ಅಂತ ಅನ್ಕತ್ತ ಇರ್ತೇನೆ. ಒಬ್ರೋ ಇಬ್ರೋ ಸಿಗ್ತಾರೆ, ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ, ಹೆಚ್ಚು ಕಮ್ಮಿ ಇರ್ತದೆ. ಇನ್ನ 5 ಜನ ಎಲ್ಲಿ ಹುಡುಕೊಂಡ ಹೋಗೋಣ ನಾವು? ಅದಕ್ಕೆ ಆ ನಿಸರ್ಗ ಭಗವಂತ ಅಂತ ಎಲ್ಲ ಹೆಸರಿಟ್ಬಿಡೋದು. ಇಲ್ಲ ಅಂದ್ರೆ ಬೈಕು ಈ ಮಾಡಲ್ದು ಇಂತ ಕಂಪ್ನಿದು ಹಿಂಗೆ ಇರುತ್ತೆ, ಈ ಜಾಗದಲ್ಲಿ ಇದೇ ಇರುತ್ತೆ. ನಮ್ಮ ಹಾಸನದಾಗ ಒಬ್ರು ಡಾಕ್ಟರ್ ಹಂಗಂದಿದ್ರು, ಹೊಟ್ಟೆ ನೋವು ಅಂತ ಹೋಗಿದ್ದೆ. ಅಲ್ಲಿ ಹೋಗಿ ಯಾವ ಲೆಕ್ಕಕ್ಕೆ ಅಂದ್ರೆ ಗ್ಯಾಸ್ ಆಗಿ ಹೊಟ್ಟೆ ಕುಯ್ದ್ಬಿಟ್ಟು ತೆಗ್ದಾಕ್ಬಿಟ್ರೆ ಅನ್ನೋ ಲೆಕ್ಕ ಹೋಗ್ಬಿಟ್ಟಿದ್ದೆ. ಅಷ್ಟು ಹೊಟ್ಟೆ ನೋವು ವಾರಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಬಂದೇ ಬರೋದು. ಅವರು ಹೇಳ್ತಾ ಹೋದ್ರು ಈ ಹೊಟ್ಟೆ ಅನ್ನೋದು ಒಂದು ವಂಡರ್ ಅಂತಂದ್ರೆ ಇಂಗ್ಲಿಷ್ನಾಗಿ, ಪ್ರತಿಯೊಬ್ಬರಿಗೂ ವಿಭಿನ್ನವಾಗೇ ಇರ್ತಿತ್ತು, ಇಲ್ಲಿರುತ್ತೆ ಅಂತ ಅಂದಿದ್ರೆ ಇನ್ನೊಂದವ ಏನೋ ಇರುತ್ತೆ ಅಂತ. ಹಂಗ ಹೃದಯ ಕೂಡ ಎಷ್ಟೋ ಸಲ ಕೆಲವರಿಗೆ ಬಲಗಡೆ ಎಡಗಡೆ ಇರುತ್ತೆ ಅಂತಾರಲ್ಲ, ಹಂಗೆ ಜಗತ್ನಾಗಿ ಎಷ್ಟು ವಿಚಿತ್ರ ಅಂದ್ರೆ ಅದಷ್ಟು ವಿಭಿನ್ನವೇ ಇರ್ತದೆ. ಒಂದೇನೋ ಅಂದ್ರೆ ರಮೇಶಣ್ಣ ರೂಪ ಅಷ್ಟೇ ಅಲ್ಲ ನೋಡು, ಈ ಪ್ರತಿಯೊಬ್ಬರಿಗೂ ಡಿಎನ್ಎ ಅಂತಾರಲ್ಲ ಡಿಎನ್ಎ ಅದು ಬೇರೆ ಬೇರೆ ಬೇರೆ ಬೇರೆ ಇರ್ತದಂತೆ. ರೂಪ ಇದು ಏನೇ ಆದ್ರೂ ಆ ಡಿಎನ್ಎ ಅಲ್ಲಿ ಪತ್ತೆ ಹಚ್ಚಬಹುದಂತೆ. ಈಗ ಅಲ್ಲಿ ಆ ಫ್ಲೈಟ್ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ರಮೇಶ್ ಅಣ್ಣ, ಸ್ವಲ್ಪ ಅಲ್ಲಿ ನೋಡಿ ಎಲ್ಲ ಸುಟ್ಟೆಲ್ಲ ಕರ್ಕಲಾಗಿ ಹೋಗಿತ್ತಲ್ಲ, ವಾರಸ್ದಾರ ಹುಡುಕಕ್ಕೆ ಡಿಎನ್ಎ ಪರೀಕ್ಷೆ ಮಾಡಿದ್ದವ್ರು ಇದಿಂತರದು ಇದಿಂತರದು ಅಂತ ಅನ್ಕೊಂಡು. ನಿಜವಾಗ್ಲೂ ನಾವು ಇವತ್ತು ಎಷ್ಟೋ ಅಭಿವೃದ್ಧಿ ಹೊಂದಿರಬಹುದು, ಎಷ್ಟೋ ಸಂಶೋಧನೆ ಮಾಡಿರ್ಬೋದು, ನಾವ್ ಅದು ಮಾಡಿದೀವಿ ಇದ್ ಮಾಡಿದೀವಿ ಚಂದ್ರಗ್ರಹಕ್ಕೆ ಹೋಗಿದೀವಿ ಅಂತ ಎಲ್ಲ ಅಂದ್ರೂ ನಾವು ಈ ಪ್ರಕೃತಿ ಅನ್ನೋದೈತೆ ಅದ್ರ ಮುಂದೆ ಕುಬ್ಜರ. ಪ್ರಕೃತಿ ಮಾಡ್ರ ಅಂತ ಕೆಲ್ಸವ ನಾವಿನ್ ಎಷ್ಟು ಕೋಟಿ ವರ್ಷ ಆದ್ರೂ ಮಾಡಕ್ ಆಗಲ್ಲ, ಅದು ಅಸಾಧ್ಯ ಅಂತಾನೆ ಹೇಳ್ಬೋದು. ಅಂತ ಒಂದು ಅವರು ದೊಡ್ಡ ನಿರ್ದೇಶಕರು ಗೊತ್ತ ಹೌದು ಸಿನಿಮಾ ಅದು ಅವ್ರು ದೂರದರ್ಶನದಾಗ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ನಾನೊಂದು ಮಹಾಭಾರತ ತೆಗಿತೀನಿ ಈ ಸಂಸ್ಕೃತಿಗೆ ಅಂತ, ಎಲ್ಲರೂ ಏನೇನೋ ಬರ್ದಿದ್ದಾರೆ ನೀವೇನು ವಿಶೇಷವಾಗಿ ಹೇಳ್ತೀರಾ ಅಂತ ಹೇಳಿದಾಗ, ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಭರಣ ಅದು ಎಷ್ಟು ಚಂದವಾಗಿ ನಿಸರ್ಗಕ್ಕೆ ಹೋಲಿಸಿ ಚಿತ್ರಣ ಮಾಡ್ತೀನಿ ಅಂತಂದ್ರೆ ಇದು ಮುಂದಿನ ಜನಾಂಗಕ್ಕೆ ಒಂದು ಪಾಠ ಕಲಿಸಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈ ನಿಸರ್ಗ ಅನ್ನೋದು ಒಂದು ದ್ರೌಪದಿ ಇದ್ದಂಗೆ, ಈ ದುಶ್ಯಾಸನ ಅನ್ನೋರು ಇಡೀ ಯಾರು ನಾವೆಲ್ಲ ಇದೀವಲ್ಲ ಬಯಲು ಮಾಡ್ತಾ ಇದೀವಿ ಬಯಲು ಮಾಡ್ತಾ ಇದೀವಿ, ಕಂಡಿಡ್ದು ಬಿಟ್ಟು ಕಂಡಿಡ್ದು ಬಿಟ್ಟು ಅದನ್ನ ಕಂಡಿಡ್ದು ಇದನ್ನ ಕಂಡಿಡ್ದು ಎಷ್ಟೇ ಕಂಡಿಡಿದ್ರು ಕೂಡ ಅದೇನೋ ಒಂದು ನಿಸರ್ಗ ತನ್ನ ತಾನು ಮುಚ್ಚಿಕೊಂಡೇ ಬರ್ತಾ ಇದೆ, ಏನು ಬಟ ಬಯಲು ಮಾಡಕ್ ಎಂತ ಚಂದವಾದ ಮಾತು ಅನ್ನಿಸ್ತು ನನಗೆ ಒಂದು 20 ವರ್ಷದ ಮಾತದು. ಹಂಗೆ ನಿಸರ್ಗ ನೀವ್ ಎಷ್ಟೇ ಹುಡುಕ್ತಾ ಹೋದ್ರು ಅದ್ರ ಗೌಪ್ಯತೆ ಅದ್ ಬಿಟ್ಕೊಡಕ್ ಚಿದಂಬರ ರಹಸ್ಯ ಅಂತೀರೋ ಏನಂತೀರೋ ಆತರ ಈಗ ಅಂದಿರ್ತೀವಿ ಇನ್ನೊಂದು ಏನೋ ಆಗಿರ್ತಾರೆ. ಎಷ್ಟು ಅದ್ಭುತ ಅಂತ ಅಂದ್ರೆ ರಮೇಶಣ್ಣ, ಈಗ ನಮ್ಗೆಲ್ಲ ಮೊದ್ಲಿಂದಲೂ ಹೇಳ್ಕೊಟ್ಟಿದ್ದೇನು ಅಂತ ಅಂದ್ರೆ ಭೂಮಿ ಸುತ್ತೈತೆ ತಿರುಗ್ತೈತೆ ಅಂತ ಹೇಳ್ಕೊಟ್ರು. ಈಗ ನೋಡಪ್ಪ ಬಸ್ ಅಲ್ಲಿ ಹೋದ್ರೆ ಗೊತ್ತಾಯ್ತದೆ, ಟೆಂಪೋದಲ್ಲಿ ಹೋದ್ರೆ ಗೊತ್ತಾಯ್ತದೆ, ಕಾರಲ್ಲಿ ಹೋದ್ರೆ ಗೊತ್ತಾಯ್ತದೆ ನಾವು ಹೋಯ್ತಾ ಇದೀವಿ ಅಂತ. ಈ ಭೂಮಿ ಮೇಲೆ ಹೋಗೋದು ಗೊತ್ತಾಗಲ್ಲ ನೋಡಿದ್ರೆ ಅಂದ್ರೆ ನಿಸರ್ಗ ಅದ್ ಯಾವ ತರ ಮಾಡಿರ್ಬೋದು. ಆಮೇಲೆ ಸ್ಪೀಡ್ ಏನ್ ಕಮ್ಮಿ ಇಲ್ಲ, ಅದು ಅದೆಷ್ಟು ಸುಮಾರು 1000 ಕಿಲೋಮೀಟರ್ ವೇಗವಾಗಿ ಸುತ್ತದಂತದ್ದು ಇದ್ರಲ್ಲಿ ಒಂದ್ ಗಂಟೆಗೆ. ನಮಗೆ ಇಂಥದ್ ಹೇಳುವಾಗ ನಮ್ ಮೇಸ್ಟ್ರು ಹೈಸ್ಕೂಲ್ ಆಗಿ ಒಂದು ಉದಾಹರಣೆ ಕೊಟ್ಟು, ಒಂದು ಬಲೂನ್ ಎಂತದ ಗಾಜಿನ ಬಾಟ್ಲಿನ ಅದ್ರೊಳಗೆ ಧೂಳು ತುಂಬಿಟ್ಟ, ಧೂಳು ತುಂಬಿಟ್ಟು ಹಿಂಗೆ ಕೆಳಗೆ ಮೇಲೆ ಎಲ್ಲ ಮಾಡಿದ್ರು ಆ ಧೂಳು ಒಂದು ಚೂರು ಕೆಳಗೆ ಬೀಳ್ತಿರ್ಲಿಲ್ಲ. ಅವಾಗ ಉದಾಹರಣೆ ಕೊಟ್ಟು ಏನ್ ಹೇಳ್ತಾರೆ, ಭೂಮಿಯ ಗುರುತ್ವಾಕರ್ಷಣೆ ಬಲ ಹೆಂಗಿತೆ ಅಂದ್ರೆ ನಾವು ಧೂಳಲ್ಲಿ ಧೂಳು, ಗುಡ್ಡದಂತ ಗುಡ್ಡನೇ ಮೇಕಾರದಂಗ್ ಇಟ್ಕೊಂಡಿದ್ದೆ, ಸಮುದ್ರ ನೀರಿನಂತ ನೀರನೇ ಮೇಕಾರದಂಗ್ ಇಟ್ಕೊಂಡಿದ್ದೆ, ಅಷ್ಟು ಶಕ್ತಿಶಾಲಿಯಾದ ಆಕರ್ಷಣೆ ಭೂಮಿಗಿರೋ. ಅದಕ್ಕೆ ಯಾತ್ರಗಳಿತಾರೋ ಗೊತ್ತಿಲ್ಲ, ಅಷ್ಟು ಶಕ್ತಿಪೂರ್ಣವಾದ್ದು. ನಾವು ತಳ್ಕಳಕಾದ್ರೂ ನೆಟ್ಗೆ ಇದೀವಿ ನಮ್ಗಂತ ಇರುತ್ತೆ, ಯಾಕೆಂದ್ರೆ ಗುರುತ್ವಾಕರ್ಷಣೆ ಬಲ ಬಲ ಅಂದ್ರೆ ಬಲ ಅಷ್ಟೈತೆ. ಹೆಂಗೆ ನಾವು ಈ ಅಯಸ್ಕಾಂತ ಹೆಂಗ್ ಇಟ್ಕೊಬಿಡ್ತದ, ಈ ಕೆಳಕ್ ಮಾಡಿರೋ ಬೆಳಕಲ್ಲ ಕಬ್ಬಣ ಮ್ಯಾಕ್ ಮಾಡಿರೋ ಬೆಳಕಲ್ಲ, ಹಂಗೆ ಈ ಭೂಮಿ ಗುರುತ್ವಾಕರ್ಷಣ ಬಲ ಐತಲ್ಲ ರಮೇಶಣ್ಣ, ಅದು ಭಾರಿ ಬಲವಂತದ್ದು. ಎಷ್ಟು ಚಂದವಾಗಿ ಉದಾಹರಣೆ ಕೊಟ್ಟು ಹೇಳಿದ್ವು ಅಂದ್ರೆ ಅದ್ರೊಳಗೆ ಒಂದ್ ಸ್ವಲ್ಪ ಧೂಳಿಗೆ ಸುಮ್ನೆ ಸ್ಪ್ರೇ ಮಾಡಿರು ಅದು ಅಂಟಿ ಅಂತ, ಅದು ತಳಕೆ ಮೇಲೆ ಏನ್ ಮಾಡಿದ್ರು ಬೀಳಲಿಲ್ಲ. ನಮ್ಗೆ ಧೂಳಿ ಕಣದಲ್ಲಿ ಕಣ ನಾವೆಲ್ಲ, ಹೌದು ಭೂಮಿ ಲೆಕ್ಕದಲ್ಲಿ ಕಣದಲ್ಲಿ ಕಣ, ನೀರು ಮನುಷ್ಯ ಗುಡ್ಡ ಅರಣ್ಯ ಎಲ್ಲ ನಾವ್ ಇನ್ನೆಲ್ಲಿ ಬೀಳ್ತೀವಿ. ನಾವು ನಿನ್ ಕಂಡಾಗ ನೋಡಿದ್ರೆ ಕೆಳಗಡೆ ಏನಾರ ಹೋಯ್ತಾವ ಮಾಡ್ತಾವ ಅಂತ ಹೇಳ್ಬಿಟ್ಟು ಇರುವೆ ಹೋಯ್ತಾ ಇದ್ರೆ ಕಾಣಿಸ್ತದೆ ರಮೇಶಣ್ಣ, ನಿಜ ನಮಗ್ ಕಾಣಿಸ್ತದೆ. ಅದೇ ನೀನ್ ಫ್ಲೈಟ್ ಅಲ್ಲಿ ಹೋಗು, ಬಿಲ್ಡಿಂಗ್ ಕಾಣಕಲ್ಲ ಮನುಷ್ಯ ಮೊದ್ಲ ಕಾಣಕಲ್ಲ, ಅಂತ ಬಿಲ್ಡಿಂಗ್ ಗಳು ಇರುವೆ ಕಾಣ್ತವೆ ಅಂತ ಅಂದ್ರೆ ಮತ್ತೊಂದಷ್ಟು ಹತ್ರಕ್ಕೆ ಹೋದ್ರೆ ಏನು ಕಾಣಲ್ಲ, ಅಣ್ಣ ಹೇಳ್ದಂಗ ಬರೇ ಬಣ್ಣ ಭೂಪಟದಾಗ ನೋಡ್ದಂಗೆ. ಹೌದೌದು, ಕಾಡು ಪಾಡಿದ್ರೆ ಒಂಚೂರು ಹಸಿರು ಕಾಣಿಸ್ತದೆ, ಈ ಕೆರೆ ಇದ್ರೆ ನೀಲಿ ಕಾಣಿಸ್ತದೆ. ಹಿಂಗೆ ನೀನ್ ಹೇಳಂಗೆ ತೃಣದಲ್ಲಿ ತೃಣಮೆ ನಾವು ಮನುಷ್ಯರು, ಅಳತೆ ಪಳತೆ ಅಂತ ಕಂಡಿಡ್ಕೊಂಡಿದೀವಿ, ಅದ್ರಲ್ಲಿ ಹೇಳ್ತೀವಿ ಇಷ್ಟು ಅಡಿ ಇಷ್ಟು ಅಪ್ಪ ಇಷ್ಟು ಕೆಜಿ. ಈಗ ಯಾರು ಹೇಳ್ತಾರಲ್ಲ ಈ ನಾವು ಒಂದಷ್ಟು ಜನ ಆನೆ ಬಾಲ ಮುಟ್ತಾರೆ ಬಾಲ ಇದ್ದಂಗೈತೆ ಅಂತ, ಕಾಲು ಮುಟ್ತಾರೆ ಸೊಂಡ್ಲೆ ಮುಟ್ತಾರೆ, ಹಂಗೆ ನಮ್ ಕಲ್ಪನೆ ಇರ್ಬೋದು. ಸ್ವಲ್ಪ ಹತ್ತತ್ರಕ್ಕೆ ವೈಜ್ಞಾನಿಕವಾಗಿ ಹೋಗಿರ್ಬೋದೇನ, ಆದ್ರೆ ಪೂರ್ಣವಾಗಿ ಇದ ಮಿತ್ತಮ್ಮಂತ ಏನ ಹೇಳ್ತಾರಲ್ಲ ಇದೇ ಹೇಳಕ್ ಆಗ್ತಾ ಇಲ್ಲ. ಇದು ಇವೆಲ್ಲ ಯಾಕೆ ಬಂದು ಅಂತ ಅಂದ್ರೆ ರಮೇಶಣ್ಣ, ಅದೇ ಎಂತದ ಮಾಡ್ಬೇಕು ಅಂತ ಅಂದಂತಲ್ ನೀನು ಕೃಷಿ ನೈಸರ್ಗಿಕ ಕೃಷಿ ಅಂತ ಹೇಳಿ, ನಿಸರ್ಗ ಅಂದ್ರೆ ನೋಡಿ ಈ ತರ ಅರ್ಥ ಆಗದೇ ಇರೋದು ಮಾಡ್ತಾ ಇಲ್ವ ಹೇಳಿಗ. ಅಲ್ಲ ನಾವು ಹೆಂಗ್ ಎಡವಟ್ಟಾದು ಅಂದ್ರಣ್ಣ, ನಮ್ಮ ಅಜ್ಜಿಗಳು ಮುತ್ತಜ್ಜಿಗಳು ಅವರೆಲ್ಲ ಕಣ್ಣು ಮುಚ್ಕೊಂಡು ನಮ್ಮ ಅಪ್ಪ ಮಾಡ್ತಾ ಇದ್ದ ನಾನ್ ಮಾಡ್ತಾ ಇದ್ದೆ ಅಂತ ಅಚ್ಚುಕಟ್ಟಾಗಿ ಮಾಡೋರು. ಈಗ ಎಂತದ್ದು ಈ ಚಳಿಗಾಲ ಅಕ್ಟೋಬರ್ ಶುರು ಆಗ್ತಿದ್ದಂಗೆ 7 ಸಾಲ ಉಕ್ಕೆ ಹೊಡೆಯರು, 7 ಸಾಲ ಉಕ್ಕೆ ಹೊಡೆದ್ರೆ 7 ದಂಗೆ ಕಾಯಿ ಬೀಳ್ತವೆ, 7 ದಂಗೆ ಫಸಲು ಬರುತ್ತೆ, ಮಣ್ಣು ಕಡಲೆ ಇಟ್ಟಾದಂಗ ಆಗ್ತದೆ ಆಯ್ತಾ. ಅದಾದ್ಮೇಲೆ ದನ ಕರ ಕುರಿ ಬಂದು ತಣ್ಣಗ ಅದ್ರ ಮೇಲೆ ಮನೆ ಕೆಳವು ಗಂಜು ಇವು ಸಗಣಿ ಹಾಕು. ಈಗ ಕೂಳೆ ಪಾಳೆ ಇದ್ದ ಕಡೆಗೆ ಕುರಿ ಆಗ್ಲಿ ದನವಾಗ್ಲಿ ಹೋಗಲ್ಲ, ಬೇಯ್ಕೆಂಬರ್ತಾ ಹೊರತು ಮನಗ ಅದೇ ಒಂಥರ ಮಂದೆ ಹಾಕ್ದಂಗ ಆಗದು. ಸುತ್ತಮುತ್ತ ಎಲ್ಲಿಂದ ಗುಡ್ಡದ ದಡದಿಂದ ಹೋಗಿ ಬಂದ್ರು ಅಂತ ಜಾಕ್ ಬಂದು ತಣ್ಣ ಮನಗ ಅಂತದೆ. ಅದ್ರ ಜೊತೆಗೆ ಯುಗಾದಿ ಹೊತ್ತಿಗೆ ಶುರು ಆಗ್ತಿದ್ದಂಗೆ ದನಿ ಗೊಬ್ಬರ ಮನೆ ಕೊಟ್ಟಿಗೆ ಗೊಬ್ಬರನೆಲ್ಲ ಹೊಡಿತಾ ಇದ್ದು. ಅದನ್ನ ಒಂದೇ ಕಡೆ ಲೋಡ್ ಓಡಿಸ್ತಿರಲ್ಲ ನಿಂಗೆ ಗೊತ್ತಣ್ಣ, ಒಂದ್ ಗಾಡಿಯ ಎಂಟು ಕಡೆಗೆ ಆಗ್ತಿದ್ದ ಆಯ್ತಾ. ಅದು ಒಂದ್ 15 ದಿವಸ ತಿಂಗಳಾಗ್ತಿದ್ದಂಗೆ ನೀಟಾಗಿ ಇನ್ನೇನ್ ಮಳೆ ಮುಂಗಾರು ಬಂತು ಅಂತಿದ್ದಂಗೆ ಅಲ್ಲಲ್ಲ ಅದಕ್ಕೆ ಆಳ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ, ಬ್ಯಾಸೆ ಒಡೆಯನೆ ಒಂದ್ ಬಣಸಾಲ್ ಹೊಡೆದಾದ್ಮೇಲೆ ಅದನ್ನ ಹಾಕಿ ಅವಾಗಲೇ ಮಣ್ಣಿಗೆ ಕೂಡಿಸ್ಬಿಡೋರು. ಈಗ ಟ್ಯಾಕ್ಟ್ರಿನೇ ಬರಬೇಕು, ಒಂದ್ ಲೋಡ್ ಅಂತ ಕಾಕಿರ್ತಾನೆ ಓರಕಾಗಲ್ಲ, ಇಡೀ ಒಂದ್ ಎಕರೆಗೆ ಒಂದ್ ಲೋಡ್ ಅಂತ ಕುರ್ದಿರ್ತಾನ ಅವ್ನ್ ಟ್ಯಾಕ್ಟರ್ ಬಂದು ಎತ್ತಲಾಯ್ತು. ಅದು ಒಂದ್ ವಾರ ಬಿಡ್ತಾನೆ ಎಲ್ಲ ಆರೆ ಹೋಗ್ತಿತಿ ಆಯ್ತಾ. ಮತ್ ಬ್ಯಾಸೆ ಹೊಡೆದಾಗ ಅದ್ರ ಅಂಸಿಲ್ಲ ಅಂಸಿಲ್ಲ ಅಂತ ಎಲ್ಲಿಂದ ತರ್ತಾನೆ. ಅವಾಗ ಕೂಡಲೇ ಒಳ್ಳೆ ಬಿಸಿ ಮಣ್ಣಿಗೆ ಬೊಂಡ ಹಾಕ್ತಂಗೆ ಆಕಾರ ಆಯ್ತಾ. ಭೂಮಿಗೆ ಎಷ್ಟು ಚಂದವಾಗಿರೋದು, ಅತ್ಲಾಗ ಒಂದ್ ವಾರ ಬಿಟ್ಟು ಎಳ್ಳು ಬಿತ್ಕಂದಿದ್ರೆ ಹತ್ತಿ ಹೆಸರು ಭರಣಿ ಮಳೆ ಬಿತ್ತಿದ್ರೆ ಸಾಕು ಧರಣಿ ತುಂಬಾ ಜ್ವಾಳ ಸಮೀಕ್ ಸರಿಯಾಗಿ ಬಿತ್ತರು ಸಮೀಕ್ ಸರಿಯಾಗಿ ಅದ ಇತ್ತು ಎಲ್ಲ ಇತ್ತು. ಈಗ ಅವರು ವೈಜ್ಞಾನಿಕವಾಗಿ ಮಾಡಿದ್ರ ಅನುಭವ ಮಾಡಿದ್ರು ಅನುಭವ ಅನುಭವ ಅದು ಅದೇ ಹೇಳ ಅನ್ಕೊಂಡೆ ನಾನು. ಈಗೆಲ್ಲ ಏನು ಅಂತ ಅಂದ್ರೆ ಏನೋ ಒಂದ್ ಕಂಡಿಡ್ಬಿಡ್ತಾರೆ, ಈ ಕಂಡಿಡಿದ ತಕ್ಷಣ ಬೆಳಕರದ ಹೊತ್ತಿಗೆ ಅವ್ರಿಗೆ ಜನಪ್ರಿಯತೆ ಬೇಕು, ಅದಕ್ಕೋಸ್ಕರ ಇದು ಕಂಡಿಡ್ದಿದ್ದೀನಿ ತಗೊಳ್ಳಿ ಮಾಡಿ ಮಾಡಿ ಪ್ರಚಾರ ಮಾಡ್ಕೊಳ್ಳೋದು. ಆದ್ರೆ ನೀನ್ ಹೇಳ್ದಲ್ಲ ರಮೇಶ್ ಅಣ್ಣ, ಈಗ ನೇಗಿಲ್ ಕಂಡಿಡಿದ್ರದಿರ್ಬೋದು, ಉಳುಮೆ ಮಾಡೋದಿರ್ಬೋದು, ಬಿತ್ತನೆ ಮಾಡೋದಿರ್ಬೋದು, ಕೊಯ್ಲು ಮಾಡೋದಿರ್ಬೋದು, ಇವೆಲ್ಲವ ಇವತ್ ಕಂಡಿಡಿದ್ಬಿಟ್ಟು ನಾಳೆ ಮಾಡಿದ್ದಲ್ಲ. ಸಾವಿರಾರು ವರ್ಷಗಳಿಂದ ಅಭಿವೃದ್ಧಿ ಹೊಂದಿ ಈಗ ನೋಡಪ್ಪ, ಈಗ ಒಂದು ವರ್ಷಕ್ಕೆ 365 ದಿವಸವೇ ಅಂತ ಹೆಂಗೆ ಲೆಕ್ಕ ಮಾಡಿದ್ರಿ ಟೈಮ್ ತಗೊಂಡವ್ರ ಅದಕ್ಕೆ ಅದೇನು ಒಂದು ಸ್ಥಳ ಕಂಡಿಡಿದಲ್ಲ. ಅದಕ್ಕೆ ಹೇಳೋದು ಈಗ ತಕ್ಷಣ ಕಂಡಿಡಿದಿರ್ತದಲ್ಲ ಅವೆಲ್ಲವ ಇನ್ಸ್ಟಂಟ್ ಹೋಗ್ಬಿಡ್ತವೆ, ಇವು ಪರ್ಮನೆಂಟ್. ಇವು ಅವು ವರ್ಷ ವರ್ಷ ಮಾಡ್ಕೊಂಡ್ಬಂದ ಅವು ಪರ್ಮನೆಂಟ್. ಈಗ ಒಂದ್ ಹೇಳ್ತೀನಿ ರಮೇಶ್ ಅಣ್ಣ, ನಾನು ಈಗ ನೋಡಿಗ ನಾವೀಗ ಇಷ್ಟೊತ್ತವರೆಗೂ ಮಾತಾಡ್ತಿದ್ದು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಂತ ಹೇಳಿ ಮಾತಾಡ್ತಿದ್ದು. ಈಗ ಅದನ್ನೇ ತಾನೇ ನಾವು ಮಾಡ್ತಾ ಇದ್ದು ನಿಜ. ಈಗ ನಾನು ನೀನು ಕಾಣಂಗುವೆ ಅದನ್ನೇ ಮಾಡ್ತಾ ಇದ್ದು ಅದನ್ನೇ ಮಾಡ್ತಾ ಇದ್ದು ಕಳೆದ ಒಂದು 20-30 ವರ್ಷದಲ್ಲಿ ಬದಲಾವಣೆ ಈಚೆಗೆ ಬದಲಾವಣೆ ಮಾಡ್ಕೊಂಡು ಅದ್ ಮಾಡಿ ಇದು ಮಾಡಿ ನೀವು ನೇಗಲಲ್ಲಿ ಉಳ್ಬೇಡಿ ಟ್ರ್ಯಾಕ್ಟರ್ ಉಳಿ ಅದ್ ಮಾಡಿ ಇತ್ತಗಳಿ ಇತ್ತಗಳಿ ಅಂತ ಹೇಳಾಯ್ತು. ಈಗ ಸರ್ಕಾರವೇ ಯಾವ ಮಟ್ಟಕ್ಕೆ ಬಂದೈತೆ ಅಂತ ಅಂತಂದ್ರೆ ನೀವು ನೈಸರ್ಗಿಕ ಕೃಷಿ ಮಾಡಿ ನೈಸರ್ಗಿಕ ಕೃಷಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ ಮಟ್ಟಕ್ಕೆ ಬಂತು. ಈಗ ಕೇಂದ್ರ ಸರ್ಕಾರವೇ ಇದಕ್ಕೆ ಒಂದು ಇನಿಶಿಯೇಷನ್ ತಗೊಂಡೈತೆ, ನೈಸರ್ಗಿಕ ಕೃಷಿನ ನಾವು ಉತ್ತೇಜನ ಮಾಡಬೇಕು, ಉತ್ತೇಜನ ಮಾಡಿ ನೈಸರ್ಗಿಕ ಕೃಷಿಯನ್ನ ಮಾಡೋ ತರ ಮಾಡ್ಬೇಕು. ಈ ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕೇಳದೆ ನಾನು. ಯಾಕೆ ಅಂತ ಅಂದ್ರೆ ನಾವು ಮಾಡ್ತಾ ಇದ್ದಿದ್ದಲ್ಲ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಅನ್ಕೊಂಡು ಏನು ಸ್ವಾಮಿ ಅಂತ ಹೇಳಿ ಕೇಳದೆ. ಅದಕ್ಕೆ ಅವ್ರು ಹೇಳದೇನು ಅಂತ ಅಂದ್ರೆ ರಾಸಾಯನಿಕ ರಹಿತವಾಗಿರುವಂತದ್ದು ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೆ. ರಾಸಾಯನಿಕ ಬಳಕೆ ಮಾಡ್ಲೇಬಾರದು, ಒಂದು ಚೂರನ್ನು ಬಳಕೆ ಮಾಡಬಾರದು, ಇದು ನೈಸರ್ಗಿಕ ಕೃಷಿ ಅಂತೇಳಿ ಹೇಳಿದ್ರು ಅವರು. ಇದನ್ನ ಹೆಂಗ್ ಮಾಡ್ಬೇಕು ಅಂತ ಕೇಳಿದೆ. ಯಾಕೆಂದ್ರೆ ಈಗ ರಾಸಾಯನಿಕ ಹಾಕ್ಬೇಡಿ ಅಂತ ಅಂತ. ಈಗ ಕೊಟ್ಟಿಗೆ ನಮ್ಗೆ ಗೊಬ್ಬರ ಇಲ್ಲ, ದನವೇ ಇಲ್ಲ, ಇದೆಲ್ಲ ಹೆಂಗ್ ಮಾಡೋದು ಅಂತ ಕೇಳಿದ್ರೆ ಅವ್ರು ಹೇಳದೇನು ಅಂತ ಅಂತ ಅಂದ್ರೆ ಈ ಜಾನುವಾರುಗಳೇನವ ಅವು ಸಾಕಾಣಿಕೆ ಮಾಡ್ಕೊಂಡು ನೀವು ಮಾಡೋದು ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೆ. ಒಂಥರ ನೋಡು, ಈಗ ಅದೇ ಇದ್ದಿದ್ದು ಅದನ್ನೇ ಇವ್ರು ರಿವರ್ಸ್ ಆಗಿ ಮತ್ತಿನ್ನೊಂದ್ಸರಿ ಹೇಳ್ತಾ ಇರ ಅಂದ್ರೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೀವಿ ನಾವು. ಈಗ ನೈಸರ್ಗಿಕ ಕೃಷಿ ಯಾಕೆ ಅಂತ ಅಂದ್ರೆ ರಮೇಶಣ್ಣ, ಒಂದು ಈ ಜಾನುವಾರುಗಳು ಏನವೋ ಅವುಗಳ ಸಾಕಾಣಿಕೆಯನ್ನ ಉತ್ತೇಜನ ಮಾಡಬೇಕು, ರಾಸಾಯನಿಕ ರಹಿತವಾಗಿ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಅವು ಬೇಕೇ ಬೇಕು. ಈಗ ಈ ಗೌರ್ಮೆಂಟ್ ಗೊಬ್ಬರ ಆದ್ರೆ ದುಡ್ಡು ಕೊಟ್ರೆ ನಿಂಗೆ ಎಲ್ಲ ಈ ಸಗಣಿ ಎಲ್ಲಿ ಸಿಗ್ತದೆ, ಗಂಡೆ ಎಲ್ಲಿ ಸಿಗ್ತದೆ ಅಲ್ವಾ. ಈ ತರ ಆಗ್ಬಿಟ್ಟು ಈಗ ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದವ್ರೆ ಆಯ್ತಾ. ಅದಕ್ಕೆ ಹೆಂಗ್ ಮಾಡೋದು ಏನು ಎತ್ತ ಅಂತ ಅಂತಂದ್ರೆ, ಒಂದು ದನಕರುಗಳನ್ನ ಸಾಕೊಳ್ಳೋದು ಈಗ ಅವರು ಹೇಳ್ದಂಗೆ. ಎರಡನೇದಾಗಿ ಈಗ ನಮ್ಮ ಬಿತ್ತನೆ ಬೀಜ ಆಗ್ಬೋದು, ಪರಿಕರಗಳಾಗ್ಬೋದು, ಅವನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ನೋಡಿ ಕರೆಕ್ಟ್ ಆಗಿ ದಾರಿಗೆ ಬಂತು. ಈಗೇನ್ ನಮ್ಗೆ ಯಾವ ಬಿತ್ತನೆ ಬೀಜ ಬೇಕೋ ಅದ್ ನಾವೇ ಮಾಡ್ಕೋಬೇಕತ್ತೆ. ಈಗ ಬರೀ ಬಿತ್ಕೊಂಡು ಬೆಳ್ಕೊಂಡು ಇದ್ರೆ ಅದು ಬರ್ಬೇಕಲ್ಲ. ಈಗ ಇಷ್ಟು ವರ್ಷ ತಿಂಡಿ ತಿನ್ನದ ನಾವು ಭೂಮಿಗೆ, ಈಗ ಏನು ಕೊಡಕ್ಕಲ್ಲ ನೀನು ಬೆಳೆ ಅಂತ ಅಂತ ಎಲ್ಲಿ ಬೆಳೀತದ ನೋಡಿ. ಎಂತ ಚಂದವಾದ ಬದುಕು ಅಂದ್ರೆ ರಾಗಿ ತುಂಬಾ ತೆನೆಯಾಗಿ ಬಂದ್ ನಿಂತು ಇನ್ನೇನು ಒಣಿ ಕುಯ್ಬೇಕು ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಅನ್ನಂಗೆ, ಅದೇ ಕೆಲಸವಾಗಿ ದಪ್ಪ ದಪ್ಪತ್ತನೆಯ ಆರಿಸಿ ಕುಯ್ಯರು. ಯಾಕೆ ಅಂತಂದ್ರೆ ಒಂದು ಬಿತ್ನೆಗೆ, ಇನ್ನೊಂದು ಮಾರಕಲ್ದೆ ಮನೆಗೆ. ಮನೆಗೆ ಎಂತ ಚಂದ ತಿನ್ನರ್ ಗೊತ್ತೇನಣ್ಣ. ಈಗ ಕಾಯಿ ಕೆಡಿಕೆ ಬಂದ್ಬಿಟ್ಟು ನೂರ್ಗಟ್ಲೆ ಒಟ್ಟಿಗೆ ತಂದು ಇಟ್ಕೊಂಡ್ಬಿಡ್ತಿರ್ಲಿಲ್ಲ. ಹಬ್ಬ ಉಳಿಗೆ ಅಂತಂದ್ರೆ ಇಂಥದೇ ಮರದ ಕಾಯಿ ಬೇಕು, ಇಂಥದೇ ಮರದ ದಪ್ಪಕಾಯಿ ಒಣಗಿದ ಕಾಯಿ ಹಿಂಗ್ ಮಾಡ್ಬೇಕು. ಈಗ ಹಂಗಲ್ಲ, ಒಂದ್ ತಿಂಗಳು ಇಟ್ಬಿಟ್ರೆ ಒಣಗಿ ವಾಟ್ಕರಿ ಆಗಿರುತ್ತೆ, ತಿಂದ್ರೆ ಚಟ್ನಿ ರುಚಿ ಇರಲ್ಲ, ಸಾರಿ ರುಚಿ ಇರಲ್ಲ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೇಳ್ದಂಗೆ ಮತ್ತೀಗ ಅಲ್ಲಿಗೆ ಬಂತು ತಿರುಗಿ. ಬೇಸಾಯ ಎಂತೆಂತ ಅಪರೂಪವಾದ ಕಾಡಿನ ಮರಗಳು ತಂದು ನೇಗಿಲು ನೇಗಿಲು ಸೌದಿದ್ದೆಲ್ಲ ಎಲ್ಲಿಗೆ ಹೋಗೋದಪ್ಪ, ಭೂಮಿಗೆ ಬರ್ಬೇಕಾಯ್ತು. ಕಬ್ಬಡು ಸೌದಿದ್ದು ಅಲ್ಲಿಗೆ ಬಂದು ಮಿಣಿಗೆ ಸೌದಿದ್ದು ಅವರೇ ಬರೋದು, ಕಾಲಿನ ಚಪ್ಪಲಿಗಳು ಸೌದಿದ್ದು ಅಲ್ಲಿಗೆ ಬರೋದು. ಆಮೇಲೆ ಕಣ ಮಾಡ್ಬಿಟ್ರೆ ಅಣ್ಣ, ಮೂರು ತಿಂಗಳು ಆ ಕಣ ಸುತ್ತಮುತ್ತ ಪ್ರತಿಯೊಂದು ಮರ ಇದ್ರ ಮರಕ್ಕೆ ಕಟ್ಟಿ ಕಟ್ಟಿ ಕಟ್ಟಿ ಕಟ್ಟಿ ಎಲ್ಲಿಗೆ ಹೋಗ್ಬೇಕು ಸಾವಯವ ಮಾಡಕಣ್ಣ? ಯಾವ ಪದಾರ್ಥ ತಂದು ಸುರಿಬೇಕು ಅಲ್ಲಿಗೆ? ಮರದ ಕಾಯಿ ಜಗ್ಬಿಟ್ಟು ಟೈರ್ ಹಾಕಿ ಕಟ್ತಿದ್ವು ಅಣ್ಣ ಎಳ್ಳೀರ. ಈ ಕಾಲದಲ್ಲಿ ಎಳ್ಳೀರ್ ಬಿದ್ದೋಗವು. ಅವಾಗ ನಂಗೆ ಯಾವ ಬೋರೆ ಇರ್ಲಿಲ್ಲ ನಮ್ ಲೆಕ್ಕದಾಗೆ, ಕೇಳೇ ಇತ್ತಿಲ್ಲ ಬಿಡು. ಯಾಕೆಂದ್ರೆ ಗೊನೆ ಬೀಳ್ತಿರ್ಲಿಲ್ಲ, ಆಮೇಲೆ ಏನು ಆಗ್ತಿರ್ಲಿಲ್ಲ. ಈಗ ಮಳೆಗಾಲಕ್ಕೆ ಸರಿಯಾಗಿ ಆಹಾರ ಸಿಗೋದು, ಅದಕ್ಕೆ ಗೊಬ್ಬರ ಸಿಗೋದು. ನೀವು ಹೇಳ್ದಂಗೆ ಗಾಬು ಹುಲ್ಲು ಕುರಿ ದನ ಎಲ್ಲ ಅಲ್ಲೇ ಕಟ್ಟಿ ಇಡೀ ಕಣದ ಸುತ್ತಮುತ್ತ ಎರಡ್ ಮೂರ್ ಎಕರೆ ಸಗಣಿ ಪಿತ ಪಿತ ಪಿತ ಕೈ ಕಾಲಿ ಸಿಗೋದು. ಕಣ ಅಂದ್ರೆ ಅದ್ರ ಮಜವೆ ಬೇರೆ ರಮೇಶ್ ಅಣ್ಣ. ರೋಣಗಲ್ ಕಟ್ಟದೇನ್ ಹೇಳ್ತೀಯ ನೀನ್ ಹೇಳ್ದಂಗೆ, ದನಗಳ ಕಟ್ಟದೇನ್ ಹೇಳ್ತೀಯ, ಅಲ್ಲೇ ಒಂದು ನಾಗರಿಕತೆ ಶುರು ಆಗ್ಬಿಡೋದು. ನೀನು ನಾಗರಿಕತೆ ನಿಜವಾದ ಪದ ಹೇಳ್ದೆ ನೀನು. ಯಾಕೆ ಅಂತ ಅಂದ್ರೆ ಅಲ್ಲಿ ಕಣ ಅಂತ ಅಂದ್ರೆ ನನ್ ಕಣ ಅಂತ ಅಂದ್ರೆ ನಾನು ಒಬ್ಬನೇ ಅಲ್ಲ, ನಮ್ಮ ಮನೆಯವರೊಬ್ಬರ ಅಲ್ಲ, ಯಾಕಾರ ಜನ ಬಂದ್ರಲ್ಲ ಬರಲ್ಲ. ಅದ್ರ ಮೇಲೆ ಎಷ್ಟು ಗೌರವ ಇತ್ತು ಅಂದ್ರೆ ಅಣ್ಣ, ಚಪ್ಪಲಿ ಬಿಟ್ಟು ಒಳಗೆ ಬರ್ಬೇಕು. ಅಲ್ಲ ನಮಸ್ಕಾರ ಹಾಕೊಂಡು ಒಳಗೆ ಹೋಗಕ್ಕೆ ಶಂಕರಣ್ಣ ಮಂತೆ ಪತ್ರ ಮನೆ ಒಳಗಡೆ ಸಾರಿಸಿದಾಗ ನಲ್ಲ ಇರೋದಲ್ಲ, ಹಂಗಿರೋದು ಹಂಗಿರೋದು ಆಯ್ತಾ. ಆಮೇಲೆ ಅಡುಗೆ ಮಾಡೋದೇನ್ ಹೇಳ್ತೀಯ ಅಲ್ಲೇ, ಇನ್ನ ಭತ್ತ ರಾಗಿ ಬಡದ್ ಬಿಟ್ಟಲ್ಲೇ ಉಳಿತು ಅಂತ ಅಲ್ಲೇ ಜೀವನ ರಾತ್ರಲ್ಲ ಅಲ್ಲೇ ಜೀವನ ಆಯ್ತಾ. ನಾನು ಅಲ್ಲಿ ಕೂತ್ಕೊಂಡೆ ನೋಡು ಆಕಾಶದ ನಕ್ಷತ್ರ ಎಲ್ಲ ನೋಡಿದ್ದು ಖಂಡಿತ. ದಿನಗಳೇ ಬಹಳ ಚೆನ್ನಾಗಿತ್ತು, ಚೆನ್ನಾಗಿತ್ತು. ನಕ್ಷತ್ರ ಕಾಣಕ್ಕೆ ಎಲ್ಲಿಂದ ಬಂತು ಬೆಳಕು ಅನ್ನೋದು ಅಷ್ಟು ಜಗಬಗಿಸ್ತಿರ್ತೀವಿ. ಮೂರುವರೆ ನಾಲ್ಕು ಗಂಟೆ ಆಗ್ಬಿಟ್ರೆ ಬೆಳಕರೆ ಜಾವದಲ್ಲಿ ಚಳಿ ಹಂಗೆ ಹುಲ್ಲೊಳಗೆ ಮುಳಿಕೊಂಡು ಎದ್ದುಬಿಟ್ಟು ರಾಗಿ ಕಡ್ಡಿ ತಗೊಂಡು ಬೆಂಕಿ ಈ ತರ ಇತ್ತು ರಮೇಶಣ್ಣ. ಅದಕ್ಕೆ ಈಗ ನ್ಯಾಚುರಲ್ ಫಾರ್ಮಿಂಗು ಅಥವಾ ಈ ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಬರೀ ಬಿತ್ತನೆ ಬೀಜ ತಂದು ಬಿತ್ತದ ಅಷ್ಟೇ ಅಲ್ಲಿರುತ್ತೆ. ಅದಕ್ಕೆ ಬೇಕಾಗಿರೋಂಥದ್ ಕೊಡೋದಕ್ಕೋಸ್ಕರವ ಈ ಬೀಜಾಮೃತ, ಜೀವಾಮೃತ, ಘನಜೀವಾಮೃತ, ನೀಮಾಸ್ತ್ರ, ದಶಪರ್ಣಿ ಇಂಥವೆಲ್ಲನೂ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇಂಥವೆಲ್ಲನೂ ತಯಾರು ಮಾಡಿ ಇಟ್ಕೊಂಡು ಮಾಡಬೇಕು ಅಂತೇಳಿ. ಅವು ಎಲ್ಲ ನನಗೆ ಅಷ್ಟು ಅರ್ಥ ಆಗಲ್ಲ ನೀವು ಹಿಂಗೆ ಹೇಳಿದ್ರೆ ಅಂತ ಅಂದೆ. ಅದಕ್ಕೆ ಈ ಅರ್ಕಲಗೂಡ್ನಲ್ಲಿ ನಮ್ದು ಈ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಐತಲ್ಲ, ಅಲ್ಲಿ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಅಂತ ಅಂತ ಅನ್ಕೊಂಡು ಮೂರ್ ದಿವಸದ ಟ್ರೈನಿಂಗ್ ಕೊಡ್ತಾರಂತೆ. ಅಲ್ಲಾಣೆ ಅದಕ್ಕಾಗೂ ಟ್ರೈನಿಂಗ್ ಬಂತ ಬರ್ಲೇಬೇಕಲ್ಲ, ಎಲ್ಲ ಮರ್ತ್ಕೊಂಡಿದ್ವಿ ನಾವೀಗ ಬರೀ ರಾಸಾಯನಿಕ ಬಳಸಿ ಯಾರಿಗೂ ಗೊತ್ತಿಲ್ದಂಗ ಗೊತ್ತಿಲ್ಲ. ಅಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಅಲ್ಲಿ ಒಂದು ಇದಿರ್ತದೆ ಅಂತ ಹೇಳ್ಬಿಟ್ಟು ಮಕ್ಳು ಕರೆದು ಕೇಳ್ತಾ ಇರ್ತಾರೆ, ಗೊತ್ತೇ ತಗೊಂಡು ನೇಗ್ಲು ಅಂತಾರೆ, ನೇಗಲ್ ತಗೊಂಡು ಕುಡ್ಲು ಅಂತಾರೆ. ಏನ್ ಮಾಡ್ತೀರ ರಮೇಶಣ್ಣ ಅಂದ್ರೆ ಈಗ ಅದ್ರದ್ದು ವ್ಯವಸಾಯದ ಬಗ್ಗೆ ಗಮನ ಇಲ್ದಂಗ ಆಗ್ಬಿಟ್ಟೈತೆ ಮಕ್ಳಿಗೆ, ಗಮನ ಇಲ್ದಂಗ ಆಗ್ಬಿಟ್ಟು. ಎಲ್ಲರದ್ದು ಬರೀ ಓದಕ್ಕೆ ಓದಕ್ಕೆ ಓದಕ್ಕೆ ಕಳಿಸಿ ಜಮೀನಿಗೆ ಮಕ್ಳನ್ನ ಇಳಿಸ್ತಾನೆ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಮಕ್ಳು. ಹೌದೌದು, ಅದು ಹೆಂಗೆ ಅಂದ್ರೆ ರಮೇಶಣ್ಣ ಕೆಲಸ ಹೆಂಗ್ ಹುಡುಕತ್ತಿದ್ರು ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಏನಾದ್ರೂ ಒಂದು ಕುಂಟೆನ ಮೇಣಿನ ಮುರಿದೋಯ್ತು ಮತ್ತೊಂದಾಯ್ತು ಅಂತ ಅಂತ ಅಂತ ಅಂದ್ರೆ ದಿವಸ ಎಲ್ಲ ಕೂತ್ಕೊಂಡು ಬರೀ ಅದನ್ನೇ ಮಾಡದೆ ಇಲ್ಲ ಅಂದ್ರೆ ನಾಳೆ ಕೆಲ್ಸ ಇಲ್ವಲ್ಲ, ಕೆಲ್ಸ ಇಲ್ವಲ್ಲ. ಗಾದೆ ಆಯ್ತು ಆತರ ಇಲ್ದ್ರೆ ಒತ್ತರಿಕ್ ಬಾ ಅಂತ ಒತ್ತರಿಕ್ ಬಾ ಅಂತ. ನೀನು ಒಲ ಕುಯ್ಯಕ್ಕಾರ ಇಬ್ಬರ ಕೈಲಿ ಬಂದ್ರೆ ಯಾರು ಕರ್ಕೊಂತಾರ? ಅವ್ನು ಕುಡಿಲಿ ತಗೊಂಡ್ಬರ್ಬೇಕು. ಇಲ್ಲ ಗುದ್ಲಿ ಆಗಿ ಏನ್ ಕೆಲಸ ಆರೋಗ್ಯ ಕೆಲಸ ಅಂದ್ರೆ ಅವ್ನ ಆತರ ಇಲ್ಲ ಅಂತಂದ್ರೆ ನಿನ್ ಕೆಲ್ಸ ಇಲ್ಲ, ಹೋಗ್ಬೇಕು ಒತ್ತರಿಕ್ ಬಾ ಅಂತ. ಹೌದು, ಈಗ ಪ್ರತಿಯೊಬ್ಬರಿಗೂ ಒಂದು ಹಳ್ಳಿಲಿ ಒಬ್ಬ ಬಾಡಿಗೆ ಇರೋರು, ಒಬ್ಬರು ಕಮ್ಮಾರ ಇರೋರು, ಇನ್ನೊಂದ್ ಏನೇನ ಮಾಡಾರಲ್ಲ ತಕ್ಷಣಕ್ಕೆ ಹೆಂಗಿತ್ತು ಒಬ್ರಿಗೊಬ್ರು ಹೆಂಗ ಪೂರಕ ಆಗಿದ್ದು ಅಂತಂದ್ರೆ. ಈಗ ಹೊಲ ಕುಯ್ಯ ಕಾಲ ಬಂತು ಅಂತಂದ್ರೆ ಕುಡ್ಲು ಮಸಿಯರು ಕುಡ್ಲು ಮಾಡ್ಕೊಡೋರ್ಗು ಅವ್ರಿಗೆ ಸುಗ್ಗಿ. ಆಮೇಲೆ ಬೇಸಿಗೆ ಬಂತು ಅಂದ್ರೆ ಗಾಡಿ ಅಳಿ ಬಿಡೋರು ಅವ್ರಿಗೆ ಸುಗ್ಗಿ. ಇಡೀ ವರ್ಷಕ್ಕಾಗೋಷ್ಟು ದುಡ್ಕೊಂಡಿರೋರು ವರ್ಷಕ್ಕಾಗಕ್ಕೂ ಇದು ಮಾಡ್ಕೊಂಡ್ರು. ಆಮೇಲೆ ಮುಂಗಾರು ಬಂತು ಅಂದ್ರೆ ಬಡಗಿಯವ್ರಿಗೆ, ನೇಗ್ಲಿಕ್ಕರಿಗೆ, ಕುಂಟೆ ಮಾಡೋರ್ಗೆ, ಮೇಣಿ ಮಾಡೋರ್ಗೆ, ಅವ್ರಿಗೆ ಎಲ್ಲರಿಗೂ ಒಂದು ಇದಿತ್ತು. ಅಲ್ಲಿ ಒಂದು ಹಳ್ಳಿ ಅಂದ್ರೆ ಪ್ರತಿ ಒಂದು ಕಸುಬ್ದಾರರಿಗೂ ಬದುಕು ಸಿಗೋದು. ಈಗ ನಾವು ಬಿಟ್ಟು ಬ್ಯಾಸಾಯ ಮಾಡೋರು ಬ್ಯಾಸಾಯ ಬಿಟ್ಟು, ಕುರಿ ಕಾಯರ್ ಕುರಿ ಕಾಯದ್ ಬಿಟ್ಟು, ದನ ಕಾಯರ್ ದನ ಕಾಯದ್ ಬಿಟ್ಟು, ಒಂದ್ ಲೋಟ ಹಾಲಿಗೆ ಮತ್ತೆ ಧೈರ್ಯತಕ್ಕೆ ಹೋಗಿ ನಿಂತ್ರು. ಈಗ ಹೆಂಗಾಗೈತಂದ್ರೆ ರಮೇಶಣ್ಣ, ನೀನ್ ಹೇಳ್ದಂಗೆ ಹಿಂದೆ ಅದ ಎಲ್ಲ ಕೆಲಸ ಮಾಡಕ್ಕೂ ಜನ ಸಿಗೋರು ಮತ್ತೆ ಆ ತರದೊಂದು ಕಸು ಬಿರ್ತಿತ್ತು. ಈಗ ನಾವೇ ತಂದ್ಕೊಟ್ರು ಕೆಲಸ ಮಾಡಕ್ ಜನ ಬರಕಲ್ಲ, ಬರ್ಬೇಕಲ್ಲ ಕೈ ಬಿಸ್ಕೋಬರ್ತಾರೆ. ಏನಾಗುತ್ತೆ ಗೊತ್ತೇನಣ್ಣ, ಒಂದಷ್ಟು ದಿವಸ ಹೋಗ್ತಿವಿ ಈ ಅರ್ಶನದ ಕೂಳ್ ದೆಚ್ಕೊಂಡು ಹೋಗಿ ನಿಂತ್ಕೊಂಡು ಅಲ್ಲಿ ಬಿಸಿಲ ನಿಂತ್ಕೊಂಡು ಕೋಲ್ ಇಟ್ಕೊಂಡು ತಿಂಗ್ಳಿಗೆ 15 ಕೊಡ್ತಾರೆ 16 ಕೊಡ್ತಾರೆ ಎಂದು ಅವ್ರ 16,000 ಇಸ್ಕೊಂಡಿದ್ದೆಲ್ಲ 10,000 ಮನೆ ಬಾಡಿಗೆ ಕೊಟ್ಟು 3,000 ಲೈಟ್ ಬಿಲ್ಲು ನೀರ್ ಕುಡಿಯಕ್ ಕೊಟ್ಟು ಬರ ಕೈಲಿ ವಾಪಸ್ ಬರ್ತಾ ಇದ್ದಾರೆ ಅಲೆ. ಯಾಕೆ ಅಂದ್ರೆ ನಗರದಲ್ಲಿ ಏನ್ ಪುಕ್ಸಿಟ್ಟೆ ಕೂರ್ಸ್ಕೊಳಲ್ಲ ನಮ್ಮನ್ನ. ಆಮೇಲೆ ವರ್ಷಕ್ ಒಂದ್ಸರಿ ಬಾಡಿಗೆ ಏರ್ಸೋದು, ನೀರಿನ ಬಾಡಿಗೆ ಏರ್ಸೋದು, ಓಡಾಡಕ್ಕೆ ಏರ್ಸೋದು, ದುಡ್ಡೆಲ್ಲ ಉಳಿತದೆ. ಇಲ್ಲಿ ಇವನ್ ಮತ್ತೆ ಈ ಹೊಲ ಗೇಯಕ್ಕೆ ಅವ್ನ ಅಲ್ಲಿಂದ ದುಡ್ಡಿತ್ತಂದ್ ಇಲ್ಲಿ ಯಾರಿಗೆ ಕೊಡ್ಬೇಕು? ಅವನಿಗೆ ಗೊತ್ತಿರೋದನ್ನ ಅವ್ರ ಇನ್ನೊಬ್ರ ಕೈಲಿ ಮಾಡಿಸ್ಕೊಳೋದು ಅಂತ. ನಮಗ್ ಗೊತ್ತಿರಂಗ್ ನಿಮಗ್ ಗೊತ್ತಿರಂಗೆ ಕೃಷಿ ಯಾವತ್ತು ನಷ್ಟನೇ ಆಗಿರ್ಲಿಲ್ಲ. ಯಾಕಪ್ಪ ಅಂತ ನಿನ್ಗೆ ಗೊತ್ತು, ನಮ್ ಬ್ಯಾಸಾಯ ನಾವು ಮಾಡ್ಕೊಂತೀವಿ, ನಮ್ ಹೊಲ ನಾವೇ ಕುಯ್ಕೊಂತೀವಿ. ಈಗ ಪ್ರತಿಯೊಂದಕ್ಕೂ ಟ್ರ್ಯಾಕ್ಟ್ರಿ, ಬ್ಯಾಸೆ ಹೊಡೆಯಕ್ ಟ್ರ್ಯಾಕ್ಟ್ರಿ, ಕುಂಟೆ ಹೊಡೆಯಕ್ ಟ್ರ್ಯಾಕ್ಟ್ರಿ, ಬಿತ್ತಕ್ ಟ್ರ್ಯಾಕ್ಟ್ರಿ. ಕಾಯಂತೂ ಒಂದ್ ಕಿಲೋಮೀಟರ್ ಒತ್ತು ನಮ್ ಕೂದ್ಲೆ ಉದ್ರೋಗಿದ್ದ ಕಣ್ಣು. ರಾಗಿಯ ಒಕ್ಕಣೆ ಮಾಡಕ್ಕೆ ಒಂದ್ ಕಣಕ್ ಒಂದ್ 10 ಜನ ಸೇರ್ಕೊಂಡ್ರೆ ಅವ್ರ ಮನೆ ಕೆಲ್ಸಕ್ಕೆ ನಾವು ಹೋಗ್ತಿದ್ವು, ನಮ್ ಮನೆ ಕೆಲ್ಸ. ಆಮೇಲೆ ಎಂತ ಚಂದ ಆದ್ದು ಅಂದ್ರೆ ಅವ್ರ ಕೆಲ್ಸ ಮುಗ್ದಿದ್ ದಿವಸ ಅವ್ರಲ್ಲಿ ಸ್ಪೆಷಲ್ ಊಟ. ಏನ ವೆಜ್ ನಾನ್ ವೆಜ್ ತುಂಬಾ ಸಂತೋಷ. ನಾಟಿ ಕೋಳಿಗಳು ಜಾಸ್ತಿ ಅಲ್ಲ ರಮೇಶಣ್ಣ, ಊಟ ಸಿಕ್ಬಿಟ್ರೆ. ಅದಕ್ಕಿಂತ ಮುಖ್ಯವಾಗಿ ಅವರೆಕಾಳಿಗೆ ಕಾಲ್ ಬಂದ್ಬಿಡೋದ, ಕಲಸಿ ರೊಟ್ಟಿ ಅಂತೆ, ತಾಯಿ ರೊಟ್ಟಿ ಅಂತೆ, ಇದೆ ಸಂಭ್ರಮದ್ದು. ಆ ಕಾಲಕ್ಕೆ ಅವರೆಕಾಯಿ ಸಿಗೋದು, ಉಚ್ಚಳ್ ಸಿಗೋದು, ಆಮೇಲೆ ಕಾಯಲುಳ್ಳಿ ಕಾಳು ಅಂತ ಕಣದಾಗೆ ಮಾಡೋರು. ರಾಗಿ ಕುಯ್ಯಕ್ ಹೋದ್ರೆ ತುಪ್ಪ ಅನ್ನ ಹಿಡ್ದಲ್ಲ ರಾಗಿ ಕುಯ್ಸ್ತಿರ್ಲಿಲ್ಲ. ಯಾಕೆ ನಮ್ಗೆ ಯಾಕೆ ದುಡ್ಡು ಯಾಕೆ ಉಳಿತಿರ್ಲಿಲ್ಲ? ನಮ್ದೇ ದನದ ಗೊಬ್ಬರ, ನಾವೇ ಬೇಸೆ ಹೊಡಿತಿದ್ದು, ನಮ್ಮವೇ ಇತ್ತು. ನಮಗೆ ಮೈ ತುಂಬಾ ಕೆಲಸ ಸಿಗೋದು, ಈ ಕೆಲ್ಸ ಇಲ್ಲ ಅಂತ ಇನ್ನೊಂದ್ ಕಡೆಗೆ ಹೋಗೋದು. ಮೈ ತುಂಬಾ ಸಾಲ್ತಿರ್ಲಿಲ್ಲ ಕಣ್ಣು, ನಮ್ಗೆ ಎತ್ತು ಅಯ್ಯೋ ಇನ್ನೊಂದ್ ಜೊತೆ ಬೇಕಾಯ್ತು ಅಂತಿದ್ದು. ನಮ್ ಮನೇಲಿ ಇನ್ನೊಬ್ ಹುಡುಗಿದ್ರು ನನ್ ಜೊತೆಗೆ ಆರ್ತಿಗೆ ಬರೋನಲ್ಲ ಅಂತ, ಆಮೇಲೆ ಇನ್ನೊಬ್ ಯಾರು ಇದ್ರು ಒಂದ್ 4 ಹಾಡ್ ಕಾಯ್ತಾರನಲ್ಲ. ಈಗ ಏನಾಗಿದೆ ಅದನ್ನು ಬಿಟ್ಟು ಇದನ್ನು ಎಡಬಿಡಂಗೆ ಆಗಿದೀವಿ. ಈಗ ನೋಡು ನೀನ್ ಹೇಳ್ದಂಗೆ, ಈಗ ಹಣೆ ಆಗ್ಲೇ ಹೇಳ್ದ, ಈಗ ಈ ನೈಸರ್ಗಿಕ ಕೃಷಿ ಮಾಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಬಂದೈತೆ ಅಂತಂದ್ರೆ ನಾವು ಮರ್ತು ಬಿಟ್ವಿ. ಅದೇ ಆಗಿ ತಪ್ಪು ಅಣೆ, ಇದು 3 ದಿನ ಅಂತಂದಲ್ಲ, ಯಾವತ್ತಿಂದ ಐತದು? ಅದೀಗ ಡಿಸೆಂಬರ್ 17 19 ಐತೆ ಶಂಕರಣ್ಣ. ಅಲ್ಲಿ ಈ ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳು ಯಾವ್ಯಾವೇ, ಅವ್ ಹೆಂಗ್ ಮಾಡ್ಕೊಳ್ಳೋದು, ಎಲ್ಲಿ ಸಿಗ್ತವೆ, ತಂದ್ಬಿಟ್ಟು ಬಳಕೆ ಮಾಡ ಅಂತದ್ ಹೆಂಗೆ, ಇದ್ ಹೇಳ್ತಾರೆ. ಆಗ್ಲೇ ಹೇಳಿದ್ನಲ್ಲ ನಾನು, ಜೀವಾಮೃತ ಬೀಜಾಮೃತ ಅಂತ ಹೇಳಿ, ಅವು ಏನು, ಅವು ಹೆಂಗ್ ಮಾಡೋದು, ಪಂಚಗವ್ಯ ಮಾಡೋ ಅಂತದ್ ಹೆಂಗೆ, ಈ ತರದವೆಲ್ಲನುವೆ. ಒಟ್ಟಿಗೆ ನೀನು ನೈಸರ್ಗಿಕ ಕೃಷಿ ಅಂತ ಅಂದ್ರೆ ರಾಸಾಯನಿಕ ರಹಿತವಾಗಿ ಕೃಷಿ ಮಾಡೋ ಅಂತದ್ದು ಹೆಂಗೆ, ಹೊರಗಡೆ ಏನು ಗೊಬ್ಬರ ತಂದು ಹಾಕ್ತಾನೆ, ನಾವು ಕೃಷಿ ಮಾಡಬೇಕು. ನೀನ್ ಏನು ತರದನೆಯ, ನಿನ್ ಜಮೀನಲ್ಲೇ ಇರೋದ ಬಳಕೆ ಮಾಡೋದು ಹೆಂಗೆ ಅನ್ನೋದ 3 ದಿವಸದಲ್ಲಿ ಹೇಳ್ಕೊಡ್ತಾರಂತೆ. ಆಯ್ತಾ, ಈಗ ಇದು ನಮಗೆ ಭಾರಿ ಅಗತ್ಯ, ಹೋಗ್ಲೇಬೇಕು. ನೀನ್ ಬೇರೆ ಈಗ ಸಾವಯವ ಕೃಷಿ ಮಾಡಬೇಕು ಅಂತಿದ್ಯಲ್ಲ, ಅದಕ್ಕೋಸ್ಕರವ ಇದು ಹೋಗ್ಬಿಟ್ಟು ಟ್ರೈನಿಂಗ್ ತಗೊಂಡ್ಬಂದ್ರೆ ಒಂದಿಷ್ಟು ಅನುಕೂಲ ಆಯ್ತದೆ ಅಲ್ವಾ. ಡೇಟು ಇನ್ನೊಂದ್ಸಲ ಹೇಳ್ಬಿಡು. ಅದೇ ಈಗ ಡಿಸೆಂಬರ್ 17 ಡಿಸೆಂಬರ್ 17 ಅಂತ ಅಂದ್ರೆ ಬುಧವಾರ ಶಂಕರಣ್ಣ, ಬುಧವಾರದಿಂದ ಶುಕ್ರವಾರದವರೆಗೂ. ಈಗ ಬರ್ತದಲ್ಲ ಬುಧವಾರ, ಆದ್ರೂ 8 ನಾನು 8 17-19 3 ದಿವಸ ಇರ್ತದೆ. ಎಲ್ಲಿ ಅಂದೆ? ಅರ್ಕಲ್ಗೂಡಲ್ಲಿ. ಓ, ಅದು ಟ್ರೈನಿಂಗ್ ಸೆಂಟರ್ ಐತಲ್ಲ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತ ಐತಲ್ಲ, ಅಲ್ಲಿ ಮಾಡ್ಕೊಡ್ತಾರಂತೆ. ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲ, ಹೋಗಿ ಬರೋದಾದ್ರು 3 ದಿನ ಉಳ್ಕೊಳಕ್ಕೆ ಅವಕಾಶ ಕೊಡ್ತಾರ? ಅಲ್ಲಿ ಉಳ್ಕೊಳಕ್ಕೆ ಅವಕಾಶ ಕೊಡ್ತಾರೆ 3 ದಿವಸ ಅಂತ ಅಂದ್ರೆ, ಅಲ್ಲೇ ಅವಕಾಶ ಎಲ್ಲ ಇರ್ತದೆ, ಉಳಿಯಕ್ಕೆ ಮಾಡಕ್ಕೆ ಊಟ ವಸತಿ ಇದೆಲ್ಲ ಇರ್ತದೆ. ಅದಕ್ಕೇನಾದ್ರು ನಾವು ಹೆಸರು ನೋಂದಾಯಿಸ್ಕೋಬೇಕು ಅಥವಾ ಹೆಸರು ನೋಂದಣಿ ಮಾಡ್ಕೋಬೇಕು? ಮೊದ್ಲೇ ಹೆಸರು ಇಂಥದ್ದು ಇಂತ ಊರು ಇಂತ ದಿವಸ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಂತೆ. 2 ನಂಬರ್ ಅವೇ ಶಂಕರಣ್ಣ, ನೀನ್ ಬರ್ಕೆ ಹೇಳ್ತೀನಿ. 1-4-1-1-9-2-2 ಇನ್ನೊಂದಪ್ಪ ಹೇಳ, 7-4-1-1-0-9-1-2-2 ಇದು ಒಂದ್ ನಂಬರ್. ಇನ್ನೊಂದ್ ನಂಬರು 9-4-8-0-3-5-0-5-4-0 ಇನ್ನೊಂದ್ ಸರಿ ಹೇಳ್ಬೇಕು ತಾನೇ? ಹೇಳ್ತೀನಿ ಸುಮ್ನೆ ಇರೋದಿನ, ಯಾಕಂಗ ಅವತರ ಮಾಡ್ತೀಯ? 9-4-8-0-3-5-0-5-0 ಇದು ಟ್ರೈನಿಂಗ್ ಸೆಂಟರ್ ಐತಲ್ಲ, ಟ್ರೈನಿಂಗ್ ಸೆಂಟರ್ ಆಫೀಸಿನ ನಂಬರ್ ಇದು. ಆ ಆಫೀಸಿನ ನಂಬರ್ ಯಾರೋ ಒಬ್ರು ತಗತ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಇಂಥದ್ದು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನೋಂದಾವಣಿಕೆ ಮಾಡ್ಕೊಂಡ್ರೆ ಅವರು ಕರೆಕ್ಟಾಗಿ ಹೇಳ್ತಾರೆ ಎಷ್ಟೊತ್ತಿಗೆ ಬರಬೇಕು, ಯಾವತ್ತು ಬರಬೇಕು, ಹೆಂಗೆ ಬರಬೇಕು, ಅವೆಲ್ಲನೂ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಅವ್ರು ಕೇಳ್ಬೇಕು, ಕೇಳಿದ್ರೆ ಅವರು ಹೇಳ್ತಾರೆ ಶಂಕರಣ್ಣ ಇದ ಒಂದು ಮಾಡ್ಕೋಬೇಕು. ಎರಡನೇದೇನು ಅಂತ ಅಂದ್ರೆ ಈ ನಮ್ಮ ಹಾಸನದಲ್ಲಿ ನಾನು ಹೋಯ್ತಲೇ ಇರ್ತೀನಲ್ಲ ಅವಾಗ ಅವಾಗ ಸಿಟಿ ಅಂತಂದ್ರೆ ನೀನು ನೀನು ಅಂದ್ರೆ ಸಿಟಿ ಅಲ್ವಾ, ಅಲ್ಲಿ ಏನ್ ಸಿಕ್ಕಾಬಿಟ್ಟು ಎಲ್ಲಿ ಬೇಕು ಅಲ್ಲೇ ಕಸ ಹಾಕೋದು ಕಂಚಕರಣ. ಹೌದು, ನೀನು ನೋಡಿದ್ರು ರಮೇಶ್ ಅಯ್ಯೋ ನೀನು ಯಾವ ರೋಡ್ ಅಲ್ಲಿ ಹೋದ್ರು ಅಲ್ಲಿ ಕಸ ಹಾಕೋದು, ಇನ್ನು ಒಂದೊಂದು ರೋಡ ಫಿಕ್ಸ್ ಮಾಡ್ಕೊಬಿಟ್ಟವ್ರ ಅವರೇ ಗೊತ್ತಾ ಏನೋ ದೊಡ್ಡ ಸಾಮಂತ ಅಂತ ಒಂದ ಈಟ್ ಗಾತ್ರ ಅಂತ ಇಟ್ಕೊಂಡು ಕೂತಿರ್ತಾರೆ, ಬಿಸಾಕ್ ಹೋಗ್ಬಿಟ್ಟ. ನಾನು ಅಯ್ಯೋ ಅಣ ಅಣ ಬಿದ್ದೋತ ಕಾರಣ ಬ್ಯಾಗ್ ಅಂತೀನಿ, ಅವನು ಕಣ್ಣಿ ಕಾಣ್ದ ಓಡ್ ಹೋಗ್ಬಿಟ್ಟ ಕಣ ನೋಡಿದ್ರೆ ಅದು ಕಸ ಏನು ಅಂದ್ರೆ ಕಸ. ಈಗ ಅದಕ್ಕೆ ನಾನು ಅದು ಹೇಳ್ತಲೇ ಇದ್ದೆ ಅಲ್ಲಿ ಮೇಡಮ್ ಅವ್ರ ಪರಿಚಯ ಅವ್ರು ನಂಗೆ ಕವಿತಾ ಮೇಡಮ್ ಅಂತ ಹೇಳ್ಬಿಟ್ಟು ಇಲ್ಲ ನಮ್ಮೂರಲ್ಲ ಇದ್ರಲ್ಲ ಅವರಿಂದ ಪರಿಚಯ ಇಲ್ಲ ಇದೇನ್ ಮೇಡಮ್ ನೀವ್ ಒಂಚೂರು ಇದ್ ಮಾಡಕ್ ಹಾಕಲ್ವಾ ಅಂತ ಹೇಳ್ತಲೇ ಇದ್ದೆ. ಅಂದ್ರೆ ಉಸಿ ಸ್ವಚ್ಛತೆ ಮಾಡಿ ಕಸವ ಒಂದ್ ಕಡೆ ಮಾಡತರ ಮಾಡಿ ಅಂತವ. ಅದಕ್ಕೀಗ ಈ ಹಾಸನ ಮಹಾನಗರ ಪಾಲಿಕೆಯಿಂದವ ಅದ ಮಾಡೋರಂತೆ. ಏನು ಅಂತ ಅಂದ್ರೆ ಯಾರಾದ್ರೂ ಹಿಂಗ್ ಕಸ ಪಸ ತಂದು ಹಾಕೋಗಿದ್ರೆ ಅವ್ರ ಫೋಟೋ ತೆಗೆದ್ಬಿಟ್ಟು ಕಳ್ಸ್ಬೋದಂತ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ವಿಡಿಯೋ ತೆಗೆದ್ಬಿಟ್ಟು ಕಳ್ಸ್ಬೋದು, ಅದೇನ್ ಮಾಡ್ಕೋತಾರ ಆಮೇಲೆ ಮಾಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ ಅವ್ರು. ಆಮೇಲೆ ಅವರು ಅದೇ ಇಂತಾರ ನೋಡಪ್ಪ ಹಿಂಗ್ ಬಂದ್ ನಿನ್ ಮಾಡಿದ್ಯಾ ಮುಂದಕ್ಕೆ ತಾವ್ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಅನ್ಕೊಂಡು ಏನೋ ಮಾಡ್ಬೋದು. ಅದ್ರ ಜೊತೆಗೆ ಏನೇ ತೊಂದರೆ ಪತ್ರ ಇದ್ರು ಎಲ್ಲಿ ಹಾಸನ ಸಿಟಿ ಒಳಗಡೆ ಈಗ ಬೀದಿ ದೀಪ ಇಲ್ಲ ಅಂತ ಅಂದ್ರೆ, ನೀರ್ ಸರಬರಾಜು ಸರಿಯಾಗಿ ಆಯ್ತಾ ಇಲ್ಲ ಅಂತ ಅಂದ್ರೆ, ಒಳಚರಂಡಿ ಸ್ವಚ್ಛತೆ ಇಲ್ಲ ಅಂತ ಅಂದ್ರೆ, ಎಲ್ಲಾರು ಚರಂಡಿ ಕಟ್ಕೊಂಡೈತೆ ಅಂತ ಅಂದ್ರೆ, ಈ ಖಾತೆ ಪಾತೆ ಮಾಡಿಸ್ಬೇಕು ಅಂತ ಅಂದ್ರೆ ಅದಕ್ಕೆಲ್ಲವ ಈಗ ಒಂದು ನಂಬರ್ ಮಾಡೋರಂತವ್ರು ಖಾತೆ ಚರಂಡಿ ಹೇಳಕ್ಕೂ ಹೆಂಗ್ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾವ ತರ ಮಾಡಿಸ್ಬೇಕು, ಎಷ್ಟು ಬೀಜ ಆಯ್ತದೆ ಎಲ್ಲಾನು ಹೇಳ್ತಾರ ಅವ್ರು. ಒಂದು ಆಫೀಸಿನ ನಂಬರ್ ಕೊಟ್ಟವ್ರು ಅವರು ಶಂಕರಣ್ಣ, ಇದನ್ನು ಬರ್ಕ ಬೇಕಾಯ್ತದ ನೀವು ಅಂತ ಹೇಳು. ಅದು ಮಾಮೂಲಿ 2607007 ಇದು ಫೋನ್ ನಂಬರ್ ಲ್ಯಾಂಡ್ಲೈನ್ 2607007. ಇನ್ ಎಸ್ಟಿಡಿ ಕೋಡ್ ಗೊತ್ತಾಯ್ತಲ್ಲ ಶಂಕರಣ್ಣ, 08172. ಈ ವಿಡಿಯೋ ಪಾಠ ಕಳಿಸ್ಬೇಕಲ್ಲ ವಾಟ್ಸ್ಆಪ್ಗೆ, ಕಸ ಹೆಸರು ಎಲ್ಲಿ ಹೆಸರು ಎಷ್ಟೊತ್ತಿನಲ್ಲಿ ಹೆಸರು ಅಂತ ವಿಡಿಯೋ ಮಾಡ್ಕೊಂಡು ಕಳಿಸ್ಬೋದು, ಫೋಟೋನು ತೆಗೆದ್ಬಿಟ್ಟು ಕಳಿಸ್ಬೋದು ಅಂತ. ಅದಕ್ಕೆ ಒಂದು ಮೊಬೈಲ್ ನಂಬರ್ ಕೊಟ್ಟವ್ರೆ 7411 ಮತ್ತಿನ್ನೊಂದ್ಸರಿ 11719. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ತಾ ಶಂಕರಣ್ಣ, ನಿಂಗೆ ಸ್ವಲ್ಪ ತೋಟ ಬೇರೆ ದೂರವಲ್ಲ ಅದಕ್ಕೆ ನಾನು ಸುಮ್ಮನೆ ಕುಂತಿದ್ದೀನಿ. 7411 ಇನ್ನೊಂದ್ಸರಿ 11071719 ಈ ನಂಬರ್ಗೆ ಕಳಿಸ್ಬೋದು. ಅಂದ್ರೆ ಯಾರಾದ್ರೂ ಕಸವ ತಗೊಂಡ್ ಎಸಿತವ್ರೆ ಅಲ್ಲಿಂದ ಏನೋ ಒಂದು ಸ್ವಚ್ಛತೆಯನ್ನ ಕಾಪಾಡಿಲ್ಲ ಅಂತ ಅನ್ನೋದಾರ ಅಂತ ವಿಡಿಯೋ ಮಾಡಿ ಇದಕ್ಕೆ ಕಳಿಸ್ಬೋದು. ಕಳಿಸ್ಬೋದು, ವಿಡಿಯೋ ಮಾಡಬಹುದು, ಇಲ್ಲ ಫೋಟೋನ ಕಳಿಸ್ಬೋದು. ಇದೊಂದು ಅನುಕೂಲ ಮಾಡ್ಬಿಟ್ರು ಕಂಚಕರಣ. ಅದು ಈಗ ಮಹಾನಗರ ಪಾಲಿಕೆ ಆದ್ಮೇಲೆ ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಇದೊಂದು ಮಾಡೋರೆ. ಹಿಂಗೆಲ್ಲವ ಸುಮಾರು ಸೌಲಭ್ಯಗಳು ಇರ್ತವೆ ಶಂಕರಣ್ಣ ಗೌರ್ಮೆಂಟ್ ಇಂದ, ನಾವು ಬಳಸ್ಕೋಬೇಕಷ್ಟೇ. ಯಾಕಂದ್ರೆ ನಿನಗಾರೆ ತಿಳುವಳಿಕೆ ಐತೆ, ಸಿಟಿ ಪಟ್ಟಿಗೆ ಹೋಯ್ತೆ ತಿಳ್ಕೊಬತ್ತಿ, ಅನ್ನೋಷ್ಟೇ ನೀನು ತಿಳ್ಕೊಂಡಿರ್ತೀಯ. ಆದ್ರೆ ನಾವು ಹಳ್ಳಿ ಇದ್ದು ಏ ಮಾಡ್ತೀನಿ, ನನ್ನ ಬಾಯಿ ನಿಲ್ಲಕ್ಕಲ್ಲ ಹೇಳ್ತಾ ಇರ್ತೀನಿ. ಇನ್ನೊಂದೇನ್ ಗೊತ್ತಾಣಯ್ಯ, ಸಾಮಾನ್ಯ ನೀನು ಸಿಟಿಗೆ ಹೋದದ್ದು ತುಂಬಾ ಒಳ್ಳೇದು. ಯಾಕೆಂದ್ರೆ ನಮ್ಮಂತವ್ರಿಗೆಲ್ಲ ವಿಚಾರ ಬಹಳ ಚೆನ್ನಾಗಿ ಮಂದಾಟಾಗಂಗ್ ಹೇಳ್ತೀಯ. ಅದರಲ್ಲೂ ನೋಡು, ಆ ಟ್ರೈನಿಂಗ್ ಇದ್ದಿದ್ದು ನಮಗೆ ಗೊತ್ತೇ ಇಲ್ಲ. ರಮೇಶ್ ಅಣ್ಣ ಮಾಡ್ಬೇಕು ಮಾಡ್ಬೇಕು ಅಂತಿದ್ದ, ನಮ್ ಹಿರುಕರೆಲ್ಲ ಮಾಡಿತ್ತು ನೋಡಿದ್ವಿ ಅಷ್ಟೇ, ನಾವು ಸ್ವಲ್ಪ ಮಾಡಿದ್ವಿ. ಇತ್ತೀಚೆಗೆ ಇಳುವರಿ ಜಾಸ್ತಿ ಆಗಬೇಕು ಜಾಸ್ತಿ ಆಗಬೇಕು ಅಂತ ಅನ್ಕೊಂಡು ಈಗ ಸರ್ಕಾರದಿಂದ ಯಾವಾಗ ಈ ರಾಸಾಯನಿಕ ಗೊಬ್ಬರಗಳ ಬಿಟ್ಬಿಟ್ರು ಅಲ್ಲಿಂದ ನಾವು ಬಳಸಕ್ ಶುರು ಮಾಡುದು, ಭೂಮಿ ಹಾಳಾಯ್ತು, ಮಣ್ಣು ಹಾಳಾಯ್ತು, ಜೊತೆ ನಮ್ಮ ಆರೋಗ್ಯನ ಹಾಳಾಗೋಯ್ತು. ಈಗ ಹೆಂಗಾಯ್ತು ಗೊತ್ತೇನಣ್ಣ, ಇದು ಇಲ್ಲೊಂದ್ ದೊಡ್ಡ ಕನ್ನಡಿ ಇಟ್ಟಿದೀನಿ, ಬಂದ್ ನಿಮ್ಮ ಮಕ್ಕ ನೀವು ನೋಡ್ಕೊಂಡು ಹೋಗಿ ಅಲ್ವಣ್ಣ, ನೀವು ಹಿಂಗಿದ್ರಿ ಹಿಂಗೆ ಇರ್ರಿ, ಇಲ್ಲಾಂದ್ರೆ ಅಳಿಗಾಲ ನಿಮ್ಗೆ ಗ್ಯಾರಂಟಿ. ಸಾವಯವ ಮಾಡ್ಲಿಲ್ಲ ಅಂತಂದ್ರೆ ಆರೋಗ್ಯನ ಹಾಳೋದ್ಮೇಲೆ ಮುನ್ಸ ಇಲ್ಲಿ ಬದುಕನ್ನು. ಈಗ ನಾವು ಬೆಳಿಗ್ಗೆ ಎದ್ದು ಆಟಕ್ಕೆ ಹೋದ್ರೆ ಚಪ್ಲಿನ ಆಗ್ತಿರ್ಲಿಲ್ಲ, ನೆಲದ ಮೇಲೆ ಕಾಲಿಟ್ರೆ ತಣ್ಣಗಾಗತ್ತೆ. ಹಿಂಗಾರು ಬ್ಯಾಸೆ ಹೊಡಿತಿದ್ವ ಹಂಗೆ ಚೆನ್ನಾಗಿತ್ತು, ಈಗ ಹೋಗು ಮುಳ್ಳಾವ್ಗೆ ಮೇಲೆ ಕಾಲಿಟ್ಟಂಗ ಆಗ್ತದೆ ಅಂತ ಕೇಳಿ. ನಿಂಗು ಗೊತ್ತು ಈ ರಾಸಾಯನಿಕ ಗೊಬ್ಬರ ಆಗ್ತಿವಲ್ಲ ಅದು ಮೇಲೆ ಹಂಚ್ ಕಟ್ಕೊಂಡು ಚುಪ್ಪಾದಂಗ ಆಗತ್ತಿತ್ತು, ಚುಪ್ಪಿನ ಚೂರ ಆದಂಗ. ಇನ್ನು ಇನ್ನು ಬೆಳೆ ಬೀಜ ಎಲ್ಲಿಂದ ಬರ್ಬೇಕು, ಕಾಚೆ ಸುಣ್ಣಕಲ್ಲಿನ ಜಾಗ ಇರುತ್ತಲ್ಲ ಹಂಗಾಗ. ಅಣ್ಣ ಈಗ ಒಳ್ಳೆ ವಿಚಾರವ ಹೇಳಿದೆ ನೀನು, ಎರಡು ವಿಚಾರ ನಂಗೆ ಬಹಳ ಖುಷಿ ಆಯ್ತು. ಒಂದು, ಈಗ ನಮ್ಮ ಹಾಸನ ಸಿಟಿನಾಗೆ ಏನು ಸ್ವಚ್ಛತೆ ಇಲ್ಲ ಮತ್ತೆ ಕಸಪ ಸಸಿತಾರೆ ಅದಕ್ಕೊಂದು ನಂಬರ್ ಹೇಳಿದೆ. ಅದ್ರಲ್ಲೂ ಮುಖ್ಯವಾಗಿ ನಂಗೆ ಇನ್ನೊಂದೇನು ಖುಷಿ ಆಯ್ತು ಅಂತಂದ್ರೆ, ಈ ಖಾತೆ ಪಾತ್ರದೆಲ್ಲ ವಿಚಾರವನ್ನು ಅದ ನಂಬರ್ಗೆ ಫೋನ್ ಮಾಡ್ತಿಲ್ಲ, ಅದು ಬಹಳ ಖುಷಿ ಆಯ್ತು. ಮತ್ತೊಮ್ಮೆ ಈ ಟ್ರೈನಿಂಗ್ ಐತೆ ಅಂದಲ್ಲ, ಇವತ್ತಿನ ಭಾನುವಾರ ಇಷ್ಟೊತ್ತಿಗಾಗಲೇ ತಡ ಆಗೋಯ್ತು, ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ರಿ ಅಂತ ತೆಗೆಕೊಲ್ಲ, ನಾಳೆ ಬೆಳಿಗ್ಗೆ 10 ಗಂಟೆ ಮೇಲೆ ಮಾಡ್ಬೇಕೋ ಏನೋ, ನಾಳೆಗೆ ಫೋನ್ ಮಾಡ್ಬಿಟ್ಟು ರಮೇಶ್ ಅಣ್ಣ ನೀನು ಬಾ, ನೀನು ಮೂರ್ ಜನ ಹೋಗನಂತೆ ಅಣ್ಣ, ಈಗ ನಾವೇ ಫೋನ್ ಮಾಡ್ಬೇಕು ಅಥವಾ ಒಬ್ರು ಫೋನ್ ಮಾಡಿ ಇಷ್ಟ ಬತ್ತೀವಿ ಅಂತ ಹೇಳಿ ಆಯ್ತದ, ಹೆಂಗಾರು ಆಯ್ತದೆ, ನೀನೇ ಮಾಡ್ಬಿಡು ಉಸ್ತುವಾರಿ ತಗ. ಅಲ್ಲ ಯಾಕಂದ್ರೆ ಈಗ ನಂಬರ್ ಕೊಟ್ಬಿಟ್ಟಿದ್ಯಲ್ಲ, ಈಗ ನಾನು ಒಂದು ಪ್ರಯತ್ನ ಮಾಡ್ತೀನಿ, ನಂಬರ್ ಇಂದವ ರಮೇಶ್ ಅಣ್ಣ ಅಣ್ಣಯ್ಯೆಲ್ಲ ಬತ್ತೀವಿ ಅಂತ, ಹಂಗಾಗಿ ಒಂದು 4-5 ಜನ ಹೆಸರು ಹೇಳಿರ್ತೀನಿ, ಮತ್ತೆ ಇಷ್ಟೇ ಜನ ಬರ್ಬೇಕು ಅಂತ ಏನು ಇರೋಕಿಲ್ವಲ್ಲ, ಅವ್ರಿಗೂ ಒಂದಿಷ್ಟು ಅಂತ ಇರ್ತದೆ ಲಿಮಿಟ್, ಅದಕ್ಕೆ ಸ್ವಲ್ಪ ಬೇಗ ಮಾಡೋದು ಒಳ್ಳೇದು. ಅಲ್ಲ ಅದಕ್ಕೆ ಮಾಡ್ಕೋಬೇಕಲ್ಲ, ಅದಕ್ಕೆ ನಾಳೆಗೆ ಫೋನ್ ಮಾಡ್ಬಿಡ್ತೀನಿ ಅಣ್ಣಯ್ಯ, ರಮೇಶ್ ಅಣ್ಣ ಒಬ್ಬೊಬ್ಬ ಬಂದವನೆ, ಏನಾದ್ರೂ ಸಿ ಈ ಚಳಿಗೆ ಬೆಚ್ಚಗಾಗಂಗೆ ಏನಾದ್ರೂ ಒಂಚೂರು ಕಾಪಿ ಹಂಗತಿಯ, ರಮೇಶ್ ಅಣ್ಣನು ಬಹಳ ಇಷ್ಟಪಟ್ಟು ಕುಡಿತಾನೆ ಕಾಪಿಯ, ರಮೇಶ್ ಅಣ್ಣ ಜಗತ್ತಿಲ ಕೂತು ಮಾತಾಡಿ ಮಾತಾಡಿ ಸಾಕಾಯ್ತು ಅಣ್ಣಯ್ಯ, ಒಳಗಡೆಗೆ ಆ ಮಂದಲಿಕೆ ಹಾಸು ಅಲ್ಲೇ ಕೂತ ಕಾಪಿ ಕುಡಿಯನಂತೆ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಬ್ರಾಯ ಚೊಕ್ಕಾಡಿ ಅವರ ಸಾಹಿತ್ಯವಿರುವ ಪರಿಸರ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಜಯಲಕ್ಷ್ಮಿ, ಅನುರಾಧ ಮತ್ತು ಮೌನೀಶ್ ಕುಮಾರ್ ಚಾವಣಿ. ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು, ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಸಿರಿಯಾರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು, ವನದ ಸಿರಿಯಾರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು, ಚಿಮಣಿ ಮುಗಿದ ಹೊಗೆಯ ಕವಿದ ಉಸಿರ ಬಿಗಿತ ಸಾಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಇಂದು ಬೇಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಇಂದು ಬೇಕು, ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾಗೀತವನ್ನು ಹಾಡಿ, ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾಗೀತವನ್ನು ಹಾಡಿ, ನಮ್ಮನೆಲ್ಲ ಪೋಷಿಸುತ್ತಿದೆ ಜೀವ ಜಲವ ನೋಡಿ, ಅರಿಯದಿರುವಿರೆಂದು ಈ ಗಾರುಡಿಗನ ಮೋಡಿ,